ಮಣ್ಣಿನ ಮಗ. ರೈತ ಬಾಂಧವರಿಗೆಲ್ಲ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ, ನಮಸ್ಕಾರ. ಇವತ್ತಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಬಬಲೇಶ್ವರ ತಾಲೂಕು ಕೆಂಗಲ್ಗುತ್ತಿಯ ವಿಶ್ವನಾಥ್ ವೆಂಕಪ್ಪ ಚನ್ನಾಲ್ ಅವರು. ಇವರು ಒಬ್ಬ ಪ್ರಗತಿಪರ ರೈತರಾಗಿ ದ್ರಾಕ್ಷಿ ಬೆಳೀತಿದ್ದಾರೆ, ಜೊತೆಗೆ ಪಪ್ಪಾಯ, ಒಂದಷ್ಟು ಕೆಂಪು ಮೆಣಸಿನಕಾಯಿ ಹಾಗೂ ಹೈನುಗಾರಿಕೆನೂ ನಡೆಸ್ತಾ ಇದ್ದಾರೆ. ಸೊ ನಾವು ಇವತ್ತು ಇವರ ಹೊಲದಲ್ಲಿದ್ದೀವಿ, ಇವರನ್ನ ಮಾತಾಡಿಸಿ ಹೆಚ್ಚಿನ ಮಾಹಿತಿ ಪಡೆಯೋಣ. ನಮಸ್ಕಾರ ವಿಶ್ವನಾಥ್ ಅವರೇ, ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ನಿಮ್ಮನ್ನು ನೋಡಿದ್ರೆ ಈ ಒಂದು ಕೃಷಿ ಚಟುವಟಿಕೆ ತುಂಬಾ ಇತ್ತೀಚೆಗೆ ಶುರು ಮಾಡ್ದಂಗಿದೆ. ಈ ಒಂದು ಕೃಷಿ ವಲಯಕ್ಕೆ ಬಂದು ನೀವು ಕೃಷಿನ ಶುರು ಮಾಡಿದಿರಲ್ಲ, ಇದಕ್ಕೆ ಕಾರಣ ಏನು? ಸರ್, ಮುಂಚೆಯಿಂದ ನಮ್ಮ ತಂದೆಯವರು ದ್ರಾಕ್ಷಿ ಬೆಳೀತಾ ಇದ್ರು. ನಾನು 2016 ಜಾಬ್ ಮಾಡ್ತಾ ಇದ್ದೆ ಹೊರಗಡೆ. ನಮ್ಮ ತಂದೆಯವ್ರಿಗೆ ಒಂದು ಸ್ವಲ್ಪ ಕಷ್ಟ ಆಗ್ಲಿಕ್ಕಿತ್ತು, ಯಾಕಂದ್ರೆ 30 acres ದ್ರಾಕ್ಷಿ ಮ್ಯಾನೇಜ್ಮೆಂಟ್ ಬಹಳ ಕಷ್ಟ ಆಗತ್ತೆ. ಸೊ ಅವರು ನನ್ನ ಕೇಳಿದ್ರು, ನೀವು ಬರ್ಬೋದಾ ಇಲ್ಲ ಅಲ್ಲೇ ಜಾಬ್ ಮಾಡ್ತೀರಂತ. ನನಗೆ ಮುಂಚೆಯಿಂದ, ನಾನು ಹುಟ್ಟಿದಾಗಿಂದನೂ ನಮ್ಮ ಮನೆಯಲ್ಲಿ ದ್ರಾಕ್ಷಿ ನೋಡ್ತಾ ಇದ್ದೀನಿ ನಾನು. ಅದೇನೋ ನನಗೆ ಚಿಕ್ಕವನಿದ್ದಾಗಿಂದಾನೆ ನನಗೆ ಒಂದು ಪ್ಯಾಷನ್ ಆಗಿತ್ತು, ನಾನು ಆಮೇಲೆ ಹೋಗಿ ದ್ರಾಕ್ಷಿನೇ ಮಾಡಲಿ ಅಂಥೇಳಿ. ಸೊ ಅದೇನೋ ಒಂದು ಅಪಾರ್ಚುನಿಟಿ ಬಂದಾಯಿತು ನನಗೆ, ಅದು ನೋಡಿ ನಾನು ಶಿಫ್ಟ್ ಆದೆ. ನನಗೆ ಇದು ಬ್ಯಾಕಪ್ ಇತ್ತು, ಇಲ್ಲ ನನಗೆ ಬ್ಯಾಕಪ್ ಇದ್ದಿದ್ದಿಲ್ಲ ಅಂದರೆ ಮೋಸ್ಟ್ಲಿ ನಾನು ಬರ್ತಿದ್ದೆ ಇಲ್ಲೋ ಗೊತ್ತಿಲ್ಲ. ಇಷ್ಟೆಲ್ಲ ಬ್ಯಾಕಪ್ ಇಟ್ಟುಕೊಂಡು ನಾನು ಮಾಡ್ತೇನೆ ಅನ್ನೋದು ನನಗೊಂದು ಗ್ಯಾರಂಟಿ ಇತ್ತು. ಸೊ ಅದಕ್ಕೆ ಅದೇ ಒಂದು ಇದು ಆಗಿ ಬಂದೆ ನಾನು. ನೀವು ಸಾಕಷ್ಟು ಕಲ್ತಿದ್ದೀರಾ, ಸಾಕಷ್ಟು ಕಡೆ ಕೆಲಸ ಮಾಡಿದ್ದೀರಾ, ಅಷ್ಟೆಲ್ಲ ಕೆಲಸ ಮಾಡಿನೂ ಈ ಕೃಷಿ ಬಗ್ಗೆ ಹೇಗೆ ಒಲವು ಮೂಡಿತ್ತು? ಸರ್, ಕೆಲಸ ಅಂತಂದರೆ ನಾನು ಒಂದು 10-12 ಕೆಲಸ ಮಾಡಿದ್ದೇನೆ ನಾನು ಜಾಬಲ್ಲಿದ್ದೆ. ನೀವು ಯಾವುದೇ ಜಾಬ್ ತಗೊಳ್ಳಿ, ನೀವು ಅವ್ರಿಗೆ ಕಂಪ್ನಿಯವ್ರಿಗೆ 100 ನೀವು ಅವ್ರಿಗೆ ದುಡಿದು ಕೊಟ್ಟರೆ ನಿಮ್ಗೆ 10 ಕೊಡ್ತಾರೆ ಅವರು, ಇದು ಮಾತ್ರ ಖಚಿತ. ನೀವು 100 ದುಡಿದು ನಿಮಗೆ 10 ನೀವು ಸ್ಯಾಲ್ರಿ ತೊಗೊಂಡು ಬರ್ತೀರಾ, ಇದಂತರೂ ಬರದಿಟ್ಟ ಮಾತಿದ್ದು. ಯಾವ್ದು ಕಂಪ್ನಿ ನಿಮಗೆ 10 ದುಡಿದ್ರೆ ನಿಮ್ಗೆ 10 ಸಿಗ್ತಂದ್ರೆ ಇಲ್ಲೇ ಇಲ್ಲ, ಯಾಕಂದ್ರೆ ಕಂಪ್ನಿ ಪ್ರಾಫಿಟ್ ಆಗೋದೇ ಇಲ್ಲ. ಸೊ 100 ದುಡಿದಾಗ ನಿಮ್ಗೆ 10 ಕೊಡ್ತಾರೆ. ಸೊ ನೀವೇನು ಮಾಡ್ತೀರಾ, ನೆಕ್ಸ್ಟ್ ಇಯರ್ ಪ್ರಮೋಷನ್ ಸಿಗಲಿ ಅಂತೇಳಿ ಇನ್ನೊಂದು 10-20 ಜಾಸ್ತಿ ದುಡಿತೀರ. ಸೊ 110 ನೀವು ದುಡಿದು ನೀವು ಮನೆಗೆ ತರೋದು 10 ಇದು ನನಗೆ ಅರ್ಥ ಆಗಿತ್ತಿದು, ಮುಂಚೆನೇ ಗೊತ್ತಿತ್ತು. ಆದರೂ ಆಪ್ಷನ್ ಇದ್ದಿದ್ದಿಲ್ಲ. ನಮ್ಮ ಫಾದರ್ ಇದನ್ನೆಲ್ಲ ಮಾಡಿ ರೆಡಿ ಇಟ್ಟಿದ್ರಲ್ಲ, ಇದೊಂದು ಬ್ಯಾಕಪ್ ಆಗಿ. ಮತ್ತು ಮುಂಚೆಯಿಂದ ನನಗೆ ಚಿಕ್ಕದಾಗಿದ್ದಾಗಿಂದ ನೋಡ್ತಾ ಇದ್ದೆ ನಾನು ದ್ರಾಕ್ಷಿ. ಎವ್ರಿ ಇಯರ್ ದ್ರಾಕ್ಷಿ ತಿಂತಾ ಇದ್ವಿ, ನಾವು ತೋಟಕ್ಕೆ ಹೋಗ್ತಾ ಇದ್ವಿ, ಅಲ್ಲಿ ಹಳ್ಳಿ ವಾತಾವರಣ ನೋಡ್ತಾ ಇದ್ವಿ. ನನಗೆ ಭಾಳ ಅಂದರೆ ಭಾಳ ಹೆಲ್ದಿ ವಾತಾವರಣ ಹಳ್ಳಿಯದು. ಅದನ್ನ ನೋಡಿಕೊಂಡು ಏನು ನಾನು ಬೆಳೆದಿದ್ದೇನಲ್ಲ ಅದೇ ನನಗೆ ಪ್ರೋತ್ಸಾಹ ಕೊಟ್ಟದ್ದು, ವಾಪಸ್ ಬಂದು ನಾನು ಇದನ್ನೇ ಮಾಡ್ತೇನಂತೆ. ಸೊ ವಾಪಸ್ ನಾನೀಗ ಬಂದು ಒಂದು 6-7 ಆಯಿತು. 7 ನಾನು ದ್ರಾಕ್ಷಿ ಬೆಳೀತಾ ಇದ್ದೀನಿ. ಹಾಂ, ಇಮ್ಮಿಡಿಯೇಟಾಗಿ ನಿಮಗೆ ದ್ರಾಕ್ಷಿ ಬೆಳಿಲಿಕ್ಕೆ ಬರೋದಿಲ್ಲ. ಯಾರಾದ್ರೂ ಎಷ್ಟೇ ಕಲಿತ್ರೂ ಒಂದು 2-3 ನಿಮಗೆ ಕಲೀಲಿಕ್ಕೆ ಹೋಗುತ್ತೆ, ಯಾಕಂದರೆ ಪ್ರತಿ ವರ್ಷ ನಿಮಗೆ ಬೇರೆ ಕ್ಲೈಮೇಟ್. ಈ ಕ್ಲೈಮೇಟ್ ನೆಕ್ಸ್ಟ್ ಇಯರ್ ಬರ್ತದೆ ಅಂತ ಹೇಳಿ, ಅದೇ ಥರನೂ ಪ್ರತಿ ವರ್ಷ ಬೇರೆ ಡಿಸೀಸ್. ಒಂದು ವರ್ಷ ನಿಮಗೆ ಡೌನಿ ಮಿಲ್ಡಿವ್ ಅಂತ ಕಾಡುತ್ತೆ, ಒಂದು ವರ್ಷ ಪೌಡ್ರಿ ಮಿಲ್ಡಿವ್ ಅಂತ ಕಾಡುತ್ತೆ, ಒಂದು ವರ್ಷ ಅಂತ್ರಾಕನೋಸ್ ಅಥವಾ ಬ್ಯಾಕ್ಟೀರಿಯಲ್ ಬ್ಲೈಟ್, ಒಂದು ವರ್ಷ ನಿಮಗೆ ಥ್ರಿಪ್ಸ್ ಕಾಡುತ್ತೆ. ಸೊ ಇದನ್ನೆಲ್ಲ ನೀವು ಕರೆಕ್ಟಾಗಿ ಮ್ಯಾನೇಜ್ಮೆಂಟ್ ಮಾಡ್ಬೇಕಂದ್ರೆ 2-3 ನಿಮಗೆ ನೀವು ಅದರಲ್ಲಿ ನುರುತ್ರೇ ಗೊತ್ತಾಗುತ್ತೆ. ಒಂದು 3-4 ಕಲಿಕೆನೆ ಆಗುತ್ತೆ. 3-4 ಆರಾಮ್ಸೆವಾಗಿ ನಿಮಗೆ ಇದರಲ್ಲಿ ಆಗಬೇಕಂದ್ರೆ ನಾವು 3-4 ಸ್ಪೆಂಡ್ ಮಾಡ್ಬೇಕು ಕಂಪ್ಲೀಟ್. ನಾನು ಜಾಬ್ ಮಾಡಿ ಮತ್ತೆ ಇದಕ್ಕೆ ಕೈ ಹಾಕ್ತೇನೆ ಅಂದರೆ ಆಗೋದೇ ಇಲ್ಲ. ದ್ರಾಕ್ಷಿ ಬೆಳೆನೇ ಆಗಿದೆ. ನಮ್ಮ ತಂದೆಯವರು ಒಂದು ಮಾತು ಹೇಳ್ತಾರೆ, ಯಾರು ದ್ರಾಕ್ಷಿ ಬೆಳೆಯತಾರಲ್ಲ ಅಂದರೆ ಬೇಸಿಕಲಿ ಯಾರು ದುಡ್ಡು ಹಾಕ್ತಾರೆ ಅದನ್ನು ಬೆಳಿಲಿಕ್ಕೆ, ಅವರು ತಮ್ಮ ಕಾಲು ಮುರ್ಕೊಂಡು ತಮ್ಮ ಹೊಲದಲ್ಲಿ ಇರಬೇಕು, ಇದು ಮಾತ್ರ ಖಚಿತ. ಇದು ನನಗೂ ಅರ್ಥ ಆಗ್ತಾ ಇದೆ. ಈ ಒಂದು 5-6 ಆಯಿತು ನೋಡಿಕೊಂಡು, ನಾವು ಹೊಲದಲ್ಲಿ ಇದ್ರೇ ನಮ್ಮದು ಇದು ಬರೋದು, ಇಲ್ಲಾಂದರೆ ಬರೋದಿಲ್ಲ ದ್ರಾಕ್ಷಿ. ಈ ಕ್ಲೈಮೇಟಲ್ಲಂತೂ ಡೆಫಿನೆಟ್ ಆಗಿ ಬರೋದಿಲ್ಲ. ವಿಶ್ವನಾಥ್ ಅವರೇ, ನೀವು ಸಾಕಷ್ಟು ಕಲ್ತಿದ್ದೀರಾ, ಏನು ಕಲ್ತಿದ್ದೀರಾ? ಸರ್, ನಾನು ಕೆಮಿಕಲ್ ಇಂಜಿನಿಯರ್ ಮುಗಿಸಿದ್ದೀನಿ NIT ರೌರ್ಕೆಲಾ ಒರಿಸ್ಸಾ. ಅದಾದಮೇಲೆ ನಾನು 1 ಹಿಂಡಾಲ್ಕೊ ಅಲ್ಯೂಮಿನಿಯಂ ಪ್ಲಾಂಟಲ್ಲಿ ಪ್ರೊಸೆಸ್ ಇಂಜಿನಿಯರ್ ಆಗಿದ್ದೆ. ಅದಾದಮೇಲೆ ನಾನು MBA ಮಾಡಿದೆ ಬೆಂಗಳೂರಲ್ಲಿ, ಅಲಯನ್ಸ್ ಬಿಸ್ನೆಸ್ ಅಕಾಡೆಮಿಯಲ್ಲಿ. ನನಗೆ ಬರ್ಜರ್ ಪೇಂಟ್ಸ್ ಅಂತ ಒಂದು ಕಂಪ್ನಿಯಲ್ಲಿ ಜಾಬ್ ಸಿಕ್ತು, ಬರ್ಜರ್ ಪೇಂಟ್ಸಲ್ಲಿ ಒಂದು 4. ಅದಾದಮೇಲೆ ಜೋಟುನ್ ಪೇಂಟ್ಸ್ ಒಮಾನ್ ಮಸ್ಕತ್ತಲ್ಲಿ ಒಂದು 4 ದುಡ್ಡು. ನಾನು ವಾಪಸ್ ತೋಟಕ್ಕೆ ಬಂದದ್ದು. ಈ ಕೃಷಿಗೆ ಯಾವಾಗ ಬಂದೆ? ಸರ್, 2016 ನನ್ನ ಕಂಪ್ನಿ ಬಿಟ್ಟು ಬಂದಿದ್ದೆ. 2016 ನಾನು ಕೃಷಿಯಲ್ಲೇ ಇದ್ದೀನಿ. ಈಗ 2016 ನೀವು ಕೃಷಿ ಮಾಡಬೇಕು ಅಂದ್ಬಿಟ್ಟು ನೀವು ಊರಿಗೆ ಬರ್ತೀರಾ. ವಿಶ್ವನಾಥ್ ಅವರೇ, ಅವಾಗ ನಿಮಗೆ ಕಷ್ಟ ಆಗಲಿಲ್ವಾ ಕೃಷಿ? ಆ ಥರ ಕಷ್ಟ ಇದ್ದಿದ್ದಿಲ್ಲ, ಯಾಕಂದ್ರೆ ನಮ್ಮ ಫಾದರ್ ಮುಂಚಿತವಾಗಿ ಆಲ್ರೆಡಿ ಇನ್ವಾಲ್ವ್ ಆಗಿದ್ದರು ಸರ್ ಅಂದರೆ ಗ್ರೇಪ್ ಗ್ರೋಯಿಂಗಲ್ಲಿ. ಫಾಸ್ಟ್ 2008 ಅಂದರೆ ಒಂದು 8-10 ವರ್ಷದಿಂದ ಅವ್ರು ಬೆಳೀತಾ ಇದ್ರು ಎಕ್ಸ್ಪೋರ್ಟ್ ಕ್ವಾಲಿಟಿ. ಅದಕ್ಕಿಂತ ಮುಂಚೆ 1979 ಅವರು ಸ್ಟಾರ್ಟಿಂಗ್ ಮಾಡಿದ್ದು ಗ್ರೇಪ್ಸಲ್ಲಿ, ಅದಕ್ಕಿಂತ ತುಂಬಾ ಎಕ್ಸ್ಪೀರಿಯನ್ಸ್ ಇತ್ತು. ಅವರಷ್ಟು ಎಕ್ಸ್ಪೀರಿಯನ್ಸ್ ನಾನು ನೋಡಿದ್ದೆ ಇಲ್ಲ ಯಾರನ್ನು. ಆದರೆ ಇದು ನಿಮಗೆ ಹೊಸತಿತ್ತಲ್ವಾ? ನಾನು ಎಸ್ ಸರ್, ನೀವು ಹೇಳಿದಾಗೆ ನಾನು ನ್ಯೂ ಬಾರ್ನ್ ಬೇಬಿ ಇನ್ ದಿಸ್ 2016. ಸೊ ಅದನ್ನು ನಾನು ನಮ್ಮ ಫಾದರ್ನ ಒಂದು ಐಡಿಯಲ್ ಆಗಿ ಇಟ್ಟುಕೊಂಡು ನಾನು ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಆದರೆ ನಾನು ಯಾವಾಗ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆಲ್ಲ ಒಂದು ಸ್ವಲ್ಪ ರಾ ಅನ್ನಿಸ್ತು ನಮ್ಮ ಫಾದರ್ ಮಾಡೋದು. ಯಾಕಂತಂದರೆ ಏನು ಪದ್ಧತಿ ಅವ್ರು ಅಳವಡಿಸ್ಕೊಂಡಿದ್ರಲ್ಲ ಎಲ್ಲ ಬೇರೆದವ್ರು ನೋಡಿಕೊಂಡು ನಮ್ಮ ಸ್ವೈಲಿಗೆ ಏನಾಗುತ್ತೆ ಅದನ್ನ ಮಾಡ್ತಾ ಹೋಗ್ತಾಯಿದ್ರು ಅವರು. ಸ್ವಲ್ಪ ನನಗೆ ರಾ ಅನ್ನಿಸ್ತು ಅಂದರೆ ಒಳಗಡೆ ಏನಾಗ್ತಾ ಇದೆ, ನಾವು ನೀರು ಕರೆಕ್ಟ್ ಕೊಡ್ತಾ ಇದೀವಿ ಇಲ್ಲೋ, ಒಳಗಡೆ ನ್ಯೂಟ್ರಿಯೆಂಟ್ ಫ್ಲೋ ಏನಿದೆ, ಏನು ಅದಕ್ಕೆ ಬೇಕು ಅನ್ನೋದು ನಮಗೆ ಒಂದು ಇದಿದ್ದಿಲ್ಲ. ಸೇಮ್ ಲೈಕ್ ಮೇಸ್ತ್ರಿ ಟೈಪ್ ಒಂದು ನಡೀತಾ ಇತ್ತು. ಆದರೆ ಅವ್ರಿಗೆ ಗೊತ್ತಿತ್ತು ಯಾವಾಗ ಏನು ಮಾಡಿದರೆ ಏನಾಗುತ್ತೆ ಅಂತ. ಆದರೆ ಒಂದೇನೋ ಫೀಲ್. ಸೊ ನಾನು ಹಾಗೆ ಫ್ರೆಂಡ್ ಸರ್ಕಲಲ್ಲಿ ಉಮೇಶ್ ಅರ್ನಾಳು, ತಾಜ್ಪುರ್ ಅವರು, ವಿಶಾಲ್ ಮಿರ್ಜೆ, ವನಿತಾ ಕಂಪ್ನಿಯವರು ಎಲ್ಲರೂ ಒಮ್ಮೆ ಇಲ್ಲೋ ಮೀಟಿಂಗ್ ಮಾಡುವಾಗ ಹೇಳಿದರು, ಹೀಗೆ ನಾಸಿಕ್ಕಲ್ಲಿ ಒಂದು ಗ್ರೂಪ್ ಇದೆ ದೊಡ್ಡದು, ರೈತರ ಗ್ರೂಪು, ದ್ರಾಕ್ಷಿ ಬೆಳೆಗಾರರ ರೈತರ ಗ್ರೂಪು, ಅದಕ್ಕೆ ಹೆಡ್ ಅನಂತ್ ಮೋರೆ, ಆಮೇಲೆ ಹರೀಶ್ ಮೋರೆ ಅವರು, ಗಣೇಶ್ ಮೋರೆ ಅವರು, ಈ ಥರ ಒಂದು ದೊಡ್ಡದೊಂದು ಮೋರೆ ಫ್ಯಾಮಿಲಿ ಅವ್ರದ್ದು ಒಂದು ದೊಡ್ಡ ಗ್ರೇಪ್ಸ್ ಇಂಡಸ್ಟ್ರಿ. ಅವ್ರು ಏನು ಮಾಡ್ತಾ ಇದ್ರು ಅಂದರೆ, ರೊಡ್ರಿಗೋ ಒಲಿವಾ ಅಂತೇಳಿ ಒಬ್ಬ ಅಗ್ರಿಕಲ್ಚರ್ ಸೈಂಟಿಸ್ಟ್, ಅಗ್ರಿಕಲ್ಚರ್ ಇಂಜಿನಿಯರ್, ಅವರು ಚಿಲಿ ದೇಶದ ಮೂಲವರು, ಅವರು ಸೌತ್ ಆಫ್ರಿಕಾದಲ್ಲಿ ಈಗಾದರೂ ಕನ್ಸಲ್ಟೆಂಟ್ ಮಾಡ್ತಾಯಿದ್ದಾರೆ. ಅವ್ರನ್ನ ಅವರು ಕರೆಸ್ತಾ ಇದ್ರು ನಾಸಿಕ್ ರೈತರು, ಎವ್ರಿ 2 ತಿಂಗಳಿಗೊಮ್ಮೆ ಅವರು ವಿಸಿಟ್ ಕೊಡ್ತಾರೆ. ಅವರು ಬಂದಾಗ ನಾನು ಅವ್ರ ಗ್ರೂಪಲ್ಲಿ ಸೇರಿಕೊಂಡೆ, ನೋಡೋಣ ಏನಿದೆ ಅಂತೇಳಿ. ಅವರು ಬಹಳ ಅಂದರೆ ಬಹಳ ಸೈಂಟಿಫಿಕ್ವಾಗಿ ದ್ರಾಕ್ಷಿಯನ್ನು ಬೆಳೀತಾ ಇದ್ದಾರೆ. ಇದರಲ್ಲಿ PTOL ಅನಾಲಿಸಸ್ಸು, ನೀರಿನ ನಿರ್ವಹಣೆ, ಎಸ್ಪೆಷಲಿ ನೀರು ಎಷ್ಟು ಕರೆಕ್ಟಾಗಿ ಹೋಗಬೇಕನ್ನೋದು, ಆಮೇಲೆ ಹೇಗೆ ನಾವು ಗಿಡವನ್ನು ಹೆಲ್ದಿ ಮಾಡಬೇಕನ್ನೋದು. ಯಾಕಂದರೆ ನೋಡಿ, ಗಿಡ ಹೆಲ್ದಿ ಇಲ್ಲ ಅಂತಂದರೆ ನಿಮಗೆ ರೋಗಗಳು ಅಟ್ಯಾಕ್ ಆಗುತ್ತೆ. ಸೇಮ್ ನಮ್ಮದು ಬಾಡಿ ಹೇಗಿದೆಯಲ್ಲ, ಸೇಮ್ ಅದೇ ಥರ ನಾವು ಕರೆಕ್ಟಾಗಿ ಊಟ ಮಾಡಿ, ಕರೆಕ್ಟಾಗಿ ಎಕ್ಸರ್ಸೈಸ್ ಮಾಡಿ, ಕರೆಕ್ಟಾಗಿ ಹೆಲ್ತನ್ನು ಇಟ್ಕೊಂಡ್ರೆ ನಮಗೆ ಡಿಸೀಸ್ ಅಟ್ಯಾಕ್ ಕಡಿಮೆ ಆಗುತ್ತೆ. ಆ್ಯಸ್ ಸಿಂಪಲ್ ಆಸ್ ದಟ್. ಸೊ ಅದೇ ಥರನ್ನು ಆ ಪ್ರಿನ್ಸಿಪಲನ್ನು ಅವರು ಗಿಡಕ್ಕೆ ಅಪ್ಲೈ ಮಾಡ್ತಾಯಿದ್ದಾರೆ. ಸೊ ಮೇನ್ ಉದ್ದೇಶ ಏನಂತಂದರೆ, ಕರೆಕ್ಟಾಗಿ ನೀರು ಬಿಡಬೇಕು, ಕರೆಕ್ಟಾಗಿ ನಾವು PTOL ಅನಾಲಿಸಿಸ್ ಮಾಡಬೇಕು, ಅದಕ್ಕೆ ಏನು ಆಹಾರ ಬೇಕು ಅದನ್ನೇ ಕೊಡಬೇಕು, ಆ ಥರ ಒಂದು ಪ್ರಿನ್ಸಿಪಲ್ ಇಟ್ಟುಕೊಂಡು ಅವ್ರು ಮಾಡ್ತಾಯಿದ್ರು. ಸೊ ಅದನ್ನು ನಾನು ಸ್ಟಡಿ ಮಾಡಲಿಕ್ಕೆ ಅವ್ರ ಗ್ರೂಪಲ್ಲಿ ಕಂಟಿನ್ಯೂಸ್ ಆಗಿ ಜಾಯ್ನ್ ಆದೆ. ಆ ಸೈಂಟಿಸ್ಟ್ ರೊಡ್ರಿಗೋ ಒಲಿವಾ ಏನಿದಾರಲ್ಲ, ಅವರಿಂದ ಭಾಳ ಅಂದರೆ ಭಾಳ ಹೆಲ್ಪ್ ಆಯ್ತು ನನಗೆ. ಈ ದ್ರಾಕ್ಷಿಯನ್ನು ಹೇಗೆ ಬೆಳಿಬೇಕು, ಯಾವ ಥರ ನಾವು ಎಕ್ಸ್ಪೋರ್ಟ್ ಮಾಡಬೇಕು, ಯಾವ ಥರ ನಾವು ಕ್ವಾಲಿಟಿ ಮೇಂಟೈನ್ ಮಾಡಬೇಕು, ಅಲ್ಲಿ ಹೋಗಿ ನಾನು ಇನ್ನೂ ಆದರೂ ಆ ಗ್ರೂಪಲ್ಲಿ ಜಾಯಿಂಟ್ ಇದ್ದೇನೆ ಸರ್. ಅವರೊಂದು ಫರ್ಟಿಲಿ ಅಂತೇಳಿ ಈಗ ಒಂದು ಗ್ರೂಪೇ ತೆಗೆದಿದ್ದಾರೆ, ಸಾಂಗ್ಲಿಯಲ್ಲಿ ಕೂಡ ಭಾಳ ಅದು ನಡೀತಾ ಇದೆ. ಅವರು ಪಿಟ್ಟನ್ನು ತೆಗಿಲಾರ್ದೇ ನೀರು ಕೊಡೋದೇ ಇಲ್ಲ ಯಾವ ಗಿಡಕ್ಕೂ. ಸೊ ಎವ್ರಿ ಇರಿಗೇಷನ್ ಟೈಮ್ ಬಂದಾಗ ರ್ಯಾಂಡಮ್ ಆಗಿ ಒಂದು ಪಿಟ್ಟ ತೆಗೆದು ಒಂದು ಒಂದು 2x2 ಹೋಲನ್ನು ಡಿಗ್ ಮಾಡಿ ಅದರಲ್ಲಿ ಮಾಯಿಶ್ಚರನ್ನು ಕೈಯಲ್ಲಿ ಪ್ರೆಸ್ ಮಾಡಿ ಫೀಲ್ ಮಾಡಿಕೊಂಡೇ, ಅದೊಂದು ಪದ್ಧತಿ ಇದೆ, ಎಷ್ಟು ನಮಗೆ ಮಾಯಿಶ್ಚರ್ ಸಿಕ್ಕರೆ ನಾವು ನೀರು ಬಿಡಬೇಕು ಅನ್ನೋದು. ಸೊ ಆ ಥರನ ಈಗಾದ್ರೂ ಅವರು ನಡೆಸ್ತಾ ಇದ್ದಾರೆ. ಸೊ ಆ ಟೆಕ್ನಿಕ್ಕು ಬಹಳ ಅಂದರೆ ಬಹಳ ಹೆಲ್ಪ್ ಆಯಿತು ದ್ರಾಕ್ಷಿ ಬೆಳೆಗಾರರಿಗೆ. ಇದು ಬಹಳ ಬಹಳ ಬೇಕಾದ ಟೆಕ್ನಿಕ್ಕು. ಸೊ ಇದು ಗೊತ್ತಿಲ್ಲಾರ್ದೇ ಎಷ್ಟೋ ರೈತರು ಮಾಡ್ತಾ ಇದ್ದಾರೆ, ನಡೀತಾ ಇದೆ, ನಡೆಯೋದಿಲ್ಲ ಅಂತಿಲ್ಲ. ಆದರೆ ಈ ಥರ ಮಾಡಿದರೆ ಬಹಳ ಕರೆಕ್ಟ್ ಪದ್ಧತಿ ಅನ್ನೋದು ನನಗೆ ಒಂದು ಅನಿಸಿಕೆ ಆಯಿತು. ಆ ಪದ್ಧತಿ ಮಾಡೋದ್ರಿಂದ ನನಗೆ ಈಲ್ಡ್ ಆಗಲಿ, ಕ್ವಾಲಿಟಿ ಆಗಲಿ, ಒಳ್ಳೆ ಆದಾಯ ಕೊಡ್ತಾ ಇದೆ ನನಗೆ. ನಮ್ಮ ರೈತರು ಇದನ್ನು ಗಮನಿಸಬೇಕು. ಈಗ ಏನೇನು ಬೆಳೀತಾ ಇದ್ದೀರಾ, ಯಾವ ರೀತಿ ಯಶಸ್ಸು ಕಂಡಿದ್ದೀರಾ, ಅದನ್ನು ಸ್ವಲ್ಪ ವಿವರಿಸಿ. ಮುಂಚೆಯಿಂದ ದ್ರಾಕ್ಷಿನೇ ಇತ್ತು ಸರ್ ನಮ್ದು. ಇಲ್ಲಿ ಕೆಂಗಲ್ಗುತ್ತಿ ಗ್ರಾಮದಲ್ಲಿ ಒಂದು 32 ಎಕರೆ ಜಮೀನಿದೆ, ಅದರಲ್ಲಿ ಒಂದು 27 ಎಕರ್ಸ್ ಪ್ಲಾಂಟೇಷನ್ ಇದೆ, ಗ್ರೇಪ್ಸ್ ಇತ್ತು. 2006-07 ನಮ್ಮದು ಪ್ಲಾಂಟೇಷನು. ನಾನು ಬಂದು 2016 ಜಾಯ್ನ್ ಆದೆ ನಮ್ಮ ತಂದೆಯವ್ರಿಗೆ. ದ್ರಾಕ್ಷಿನೇ ನಮ್ಮದು ಮೂಲ ಬೆಳೆ ಮುಂಚಿತವಾಗಿ. ಈಗ ಒಂದು 16-17 ವರ್ಷ ಆದಮೇಲೆ ಪ್ಲಾಂಟೇಷನ್ ಸ್ವಲ್ಪ ಈಲ್ಡ್ ಕಡಿಮೆ ಆದ ನಂತರ ಒಂದು 15 ಎಕರ್ಸನ್ನು ನಾನು ದ್ರಾಕ್ಷಿ ತೆಗೆದು ಪಪ್ಪಾಯ ಹಚ್ಚಿದ್ದೇನೆ. ಒಳ್ಳೆ ಆದಾಯ ಬಂದಿದ್ದು ಪಪ್ಪಾಯಲ್ಲಿ. 2 ವರ್ಷ ಈಗ 1.5 ವರ್ಷ ಆಯಿತು ಪಪ್ಪಾಯ ಹಚ್ಚಿ ನಾನು. ಒಂದು 12 ಎಕರ್ಸ್ ಗ್ರೇಪ್ಸ್ ಇದೆ ಈಗ, 15 ಎಕರ್ಸ್ ಪಪ್ಪಾಯ ಇದೆ. ಒಂದು 2-3 ಎಕರ್ ಲೀಸ್ ತೊಗೊಂಡು ನಾನು ಕೆಂಪು ಮೆಣಸಿನ್ಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿ, ಸಿಂಜೆಂಟಾ 2043 ಅಂತ ಒಂದು ವೆರೈಟಿ ಇದೆ, ಅದನ್ನು ಬೆಳೀತಾ ಇದ್ದೀನಿ. ಈ ಟೋಟಲ್ ಇದು 32 ಎಕರ್ಸಲ್ಲಿ ನಮ್ಮದು ಬೆಳೆ. ಈಗ ದ್ರಾಕ್ಷಿ ಬೆಳೀತಾ ಇದ್ದೀರಾ, ನಾನು ಕೇಳ್ಪಟ್ಟೆ ಸಂಪೂರ್ಣ ಬೆಳೆ ಏನಿದೆ ಅದನ್ನು ನೀವು ವಿದೇಶಗಳಿಗೆ ಅದನ್ನು ರಫ್ತು ಮಾಡ್ತೀರಾ ಅಂತ. ಸೊ ಅದ್ರ ಬಗ್ಗೆ ಹೇಳಿ. ಸರ್, ಮುಂಚೆಯಿಂದನೇ ನಮ್ದು 2006-07 ನಾವು ನಮ್ಮ ಫಾದರ್ ಎಕ್ಸ್ಪೋರ್ಟ್ ಮಾಡಲಿಕ್ಕೆ ಒಂದು 5-6 ಎಕರೆ ತೆಗೆದಿಟ್ಟಿದ್ರು. 2010-11 ಫಸ್ಟ್ ಎಕ್ಸ್ಪೋರ್ಟ್ ಆಯಿತು. ಆವಾಗ ಗುಂಡ್ಕಾಳು ಜಾಸ್ತಿ ಬೇಡಿಕೆ ಇತ್ತು, ಈಗಾದರೂ ಇದೆ. ನಮ್ಮದು 2A ಕ್ಲೋನ್ ಅಂತೇಳಿ ಒಂದು ವೆರೈಟಿ ಗುಂಡ್ಕಾಳಿದ್ದು, ರೌಂಡೆಡ್ ವೆರೈಟಿ ಅಂತ ನಾವು ಅದನ್ನು ನಾವು ಮೊದಲು ಮುಂಚಿತವಾಗಿ ಎಕ್ಸ್ಪೋರ್ಟ್ ಮಾಡ್ತಾ ಇದ್ವಿ. 2012-13 ಬೇಡಿಕೆ ಉದ್ದ ಕಾಳಿಗೂ ಬಂತು, ಅಂದರೆ ಮಾನಿಕ್ ಚಮನ್ ಆಗಲಿ ಬೇರೆ ಇತರ ಉದ್ದ ವೆರೈಟಿ ಆಗಲಿ, ಅದರಲ್ಲಿನೂ ಎಕ್ಸ್ಪೋರ್ಟನ್ನು ನಾವು ಏರಿಯಾ ಹೆಚ್ಚು ಮಾಡಿದ್ವಿ. ಮುಂಚೆ 4 ಎಕರೆ ಇತ್ತು, ಅದಾದಮೇಲೆ ಟೋಟಲ್ 20-22 ಎಕರ್ಸನ್ನು ಎಕ್ಸ್ಪೋರ್ಟ್ ಮಾಡಲಿಕ್ಕೆ ರೆಡಿ ಮಾಡಿದ್ವಿ. ಅದೇ ಥರ 2015-16 ಮತ್ತೆ ಏರಿಯಾ ಎಕ್ಸೆಸ್ ಮಾಡಿ 27 ಎಕರ್ಸನ್ನು ನಾವು ಎಂಟೈರ್ 27 ಎಕರ್ಸನ್ನು ಎಕ್ಸ್ಪೋರ್ಟ್ ರೀತಿಯಿಂದನೇ ಮಾಡ್ತಾ ಇದ್ವಿ. ಒಂದು ಫ್ರೆಶ್ ಟ್ರಾಪ್ ಅಂತ ಒಂದು ಕಂಪನಿ ಇಲ್ಲಿ ಸಾಂಗ್ಲಿಯಲ್ಲಿ, ಅವ್ರದ್ದು ಕೋಲ್ಡ್ ಸ್ಟೋರೇಜ್ ಇದೆ. ಅವರು 2012 ನಮಗೆ ಸಪೋರ್ಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದರು. ನಮ್ಮದು ಎಲ್ಲ ಹಣ್ಣು ಉದ್ದಾಗಲಿ ರೌಂಡ್ ಆಗಲಿ 2A ಕ್ಲೋನ್ ಆಗಲಿ ಅಥವಾ ಮಾನಿಕ್ ಚಮನ್ ಆಗಲಿ ಎಕ್ಸ್ಪೋರ್ಟ್ ಅವರೇ ಕೊಂಡೊಯ್ತಾ ಇದ್ರು, ಒಳ್ಳೆಯ ಸಪೋರ್ಟ್ ಆಗಿತ್ತು. 2015-16 ಸ್ವಲ್ಪ ಬೇರೆ ಕಂಪ್ನೀಸ್ ಎಲ್ಲ ಹೆಚ್ಚಾದು ಸಾಂಗ್ಲಿ ಏರಿಯಾದಲ್ಲಿ, ಸೇ ಲೈಕ್ ಮ್ಯಾಗ್ನಸ್ ಅಂತ, ಆಮೇಲೆ ಫ್ರೆಶ್ ಎಕ್ಸ್ಪ್ರೆಸ್ ಅಂತ, ಆಮೇಲೆ ಮಹೀಂದ್ರದವರು ಭಾಳ ಚೆನ್ನಾಗಿ ಮಾಡ್ತಾ ಇದ್ದಾರೆ ಈಗ. ಸೊ ಅವರೆಲ್ಲ ಬರೋದ್ರೆ ನಾವು ಬೇರೆ ಬೇರೆ ಕಂಪ್ನಿಗೂ ಒಳ್ಳೆ ರೇಟ್ ಸಿಗ್ತಾ ಇತ್ತು. ನಮಗೆ ಎಕ್ಸ್ಪೋರ್ಟ್ಗೆ ಹೈಯೆಸ್ಟ್ ರೇಟ್ ಇಲ್ಲಿವರೆಗೆ ಸಿಕ್ಕಿದ್ದಂದ್ರೆ 92 ರುಪೀಸ್ ಪರ್ ಕೆಜಿ ನಮ್ಮ ಮಾನಿಕ್ ಚಮನ್ಗೆ. ನಮ್ಮ ಫಾರ್ಮಲ್ಲಿ ನಾನು ನೋಡಿದ್ದೇನೆ 100-110 ಕೂಡ ಸಿಕ್ಕಿದೆ ನಮ್ಮ ಫ್ರೆಂಡ್ಸ್ ಸೌತ್ ಮಹಾರಾಷ್ಟ್ರದಲ್ಲಿ, ಸಾಂಗ್ಲಿ ಅಥವಾ ಪಳ್ಸಿ ಏರಿಯಾದಲ್ಲಿ. ಸೊ ನಾವು ಕ್ವಾಲಿಟಿ ಮತ್ತು ನಮ್ಮದು ರೆಸಿಡ್ಯೂ ಕರೆಕ್ಟಾಗಿ ಮ್ಯಾನೇಜ್ಮೆಂಟ್ ಮಾಡಿಕೊಂಡ್ರೆ, ಕ್ವಾಲಿಟಿ ಅಂದರೆ ನಮಗೆ ಇದರಲ್ಲಿ ಕ್ಲೀನ್ಲಿನೆಸ್ಸು ಮತ್ತು ಸೈಜ್, ಅವರಿಗೆ ಬೇಕಾದಂಥ ಸೈಜ್, ಯಾವ ಕಂಟ್ರಿಗೆ ಎಕ್ಸ್ಪೋರ್ಟ್ ಮಾಡ್ತಾ ಇದ್ರಲ್ಲ ಆ ಕಂಟ್ರಿದು ಏನು ರಿಕ್ವೈರ್ಮೆಂಟ್ ಸೈಜ್ ಇದೆಯಲ್ಲ ಆ ಸೈಜನ್ನು ನಾವು ಯೂನಿಫಾರ್ಮ್ ಆಗಿ ಎಲ್ಲ ಬೆರ್ರೀಸ್ ಎಲ್ಲ ಬಂಚಸ್ಸನ್ನು ಕೊಟ್ಟರೆ ನಮ್ಗೆ ಒಳ್ಳೆ ರೇಟ್ ಕೊಡ್ತಾರೆ. ಇದಾದಮೇಲೆ ನಮಗೆ ರೆಸಿಡ್ಯೂ ಚೆಕ್ ಮಾಡಿಸ್ಲಿಕ್ಕೆ ಹೇಳ್ತಾರೆ. ರೆಸಿಡ್ಯೂಲ್ಲಿ ಪಾಸ್ ಆದರೆ ಒಂದು ಒಳ್ಳೆ ರೇಟು ಒಳ್ಳೆ ಹಾರ್ವೆಸ್ಟಿಂಗ್ ಮಾಡಿ ನಮಗೆ ಇಲ್ಲಿವರೆಗೂ ಬಂದಿದೆ ಸರ್. ಈಗ ಸುಮಾರು ವರ್ಷಗಳಿಂದ ದ್ರಾಕ್ಷಿನ ರಫ್ತು ಮಾಡ್ತಾ ಇದ್ದೀರ, ಇದರಲ್ಲಿ ಯಶಸ್ಸು ಹೇಗಿದೆ ಸರ್? ದ್ರಾಕ್ಷಿ ನೋಡಿ, ನಮಗೆ ಈಗ ಒಂದು 2 ವರ್ಷ ಹಿಂದ್ಗಡೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಆಲ್ಮೋಸ್ಟ್ 25-30 ರುಪೀಸ್ 1 ಕೆಜಿ ಬರುತ್ತೆ. ಸೊ ನಿಮಗೆ ಈಗ 40+ ಅಥವಾ 50 ರುಪೀಸ್ ಪ್ಲಸ್ ಏನಾದರೂ ಸಿಕ್ಕರೆ 1 ಕೆಜಿಗೆ, ಸೊ ಆಲ್ಮೋಸ್ಟ್ ಪ್ರಾಫಿಟ್ ಆಫ್ 20-25 ರುಪೀಸ್. ನಾನು ಹೇಳಿದ್ನಲ್ಲ, ಈಗ ನಮಗೆ ಹೈಯೆಸ್ಟ್ ರೇಟ್ 92 ರುಪೀಸ್ ಸಿಕ್ಕಿದೆ. ವೆನ್ ದ ಯಾವಾಗ ಕಾಸ್ಟ್ ಪ್ರೊಡಕ್ಷನ್ 1 ಕೆಜಿಗೆ 25-30 ಇತ್ತಲ್ಲ, 92 ಅಚೀವ್ ಮಾಡಿದ್ದೇವೆ. ಹೆವಿ ಇನ್ಕಮ್ ಇದೆ, ಹೆವಿ ಇನ್ಕಮ್ ಅಂದರೆ ಆಲ್ಮೋಸ್ಟ್ 50% ಮಾರ್ಜಿನ್. ಸೊ ಹಾಗಿದ್ದಾಗ ನಮಗೆ ಇಲ್ಲಿವರೆಗೂ ಎವರೇಜ್ ನೋಡಿದರೆ ನಾನು 70-75 ರುಪೀಸ್ ನನಗೆ ಪರ್ ಕೆಜಿ ಪ್ರೈಸ್ ಸಿಕ್ಕಿದೆ ಎಕ್ಸ್ ಫಾರ್ಮ್. ಅವರೇ ಬಂದು ಅವರೇ ಕಟ್ ಮಾಡಿ ಅವರೇ ಕೊಂಡೊಯ್ತಾರೆ, ನಾವು ಏನು ಹೇಳಲಿಕ್ಕಿಲ್ಲ ಇದನ್ನ ಮಾಡಿ ಅದನ್ನ ಮಾಡಿ ಅಂತ. ಸೊ ಆ ಥರ ಇದ್ದಾಗ ನಿಮಗೆ ಒಂದು 50% ಆಲ್ಮೋಸ್ಟ್ ಮೋರ್ ದೆನ್ 50% ಮಾರ್ಜಿನ್ ಒಳ್ಳೆ ಇನ್ಕಮ್ ಬರುತ್ತೆ. ಆದರೆ ಆ ಥರ ನಾವು ಕ್ವಾಲಿಟಿ ಮತ್ತು ರೆಸಿಡ್ಯೂ ಕಾನ್ಫಾರ್ಮಿಂಗ್ ಟು ಯುರೋಪ್ ಸ್ಟ್ಯಾಂಡರ್ಡ್ ಅಥವಾ ಯಾವುದೋ ಒಂದು ಕಂಟ್ರಿಗೆ ಅವ್ರು ಯಾವ ಎಕ್ಸ್ಪೋರ್ಟ್ ಮಾಡ್ತಾ ಇದಾರಲ್ಲ ಆ ಕಂಟ್ರಿದು ರೆಸಿಡ್ಯೂ ನಾವು ಕಾನ್ಫಾರ್ಮ್ ಮಾಡಿದರೆ ನಮಗೆ ಅದು ಆ ಒಳ್ಳೆ ರೇಟ್ ಸಿಗುತ್ತೆ. ಸೊ ಒಳ್ಳೆ ಇನ್ಕಮ್ ಒಳ್ಳೆ ಪ್ರಾಫಿಟ್. ಇನ್ನೊಂದು ಏನಾಗುತ್ತೆ ಅಂದರೆ ದ್ರಾಕ್ಷಿ ಬೆಳೆಯಲ್ಲಿ ನಿಮಗೆ ಎಲ್ಲ ಇನ್ಕಮ್ ಒಂದೇ ಇದಕ್ಕೆ ಬಂದ್ಬಿಡುತ್ತೆ, ಸೊ ಹೆವಿ ಇನ್ಕಮ್ ಆಗುತ್ತೆ. ಸೊ ಆ ಥರ ಬೆಳೆ ಬಹಳ ಕಡಿಮೆ. ನಮಗೆ ಪಪ್ಪಾಯದಲ್ಲಿದೆ, ಎವ್ರಿ 10 ಡೇಸ್ ನಿಮಗೆ ಇನ್ಕಮ್ ಬರ್ತಾ ಇರುತ್ತೆ, ಹೇಗೆ ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ ಗೊತ್ತೇ ಆಗೋದಿಲ್ಲ. ಆದರೆ ಈ ದ್ರಾಕ್ಷಿ ಬೆಳೆಯೋದು ಒಂದು ಏನು ಮಜಾ ಅಂತಂದ್ರೆ ಒಮ್ಮೆ ನಿಮಗೆ ಫುಲ್ ಅಮೌಂಟ್ ಬಂದ್ಬಿಡುತ್ತೆ, ಸೊ ಒಂದು ಬೇರೆ ತರ ಪ್ರಾಫಿಟ್ ನಿಮಗೆ ಫೀಲ್ ಆಗುತ್ತೆ. ಅಂದ್ರೆ ಒಂದು ಹಾರ್ವೆಸ್ಟ್ ಅಲ್ಲೇ ಬಂದ್ಬಿಡತ್ತೆ. ಪಪ್ಪಾಯ ಆದ್ರೆ ಮೇಲಿಂದ ಮೇಲೆ ಹಾರ್ವೆಸ್ಟ್ ಮಾಡ್ತಾ ಇರ್ತೀರಾ, ಆದಾಯ ಬರ್ತಾನೆ ಇರುತ್ತೆ. ಹೌದು, ಪಪ್ಪಾಯ ಎವ್ರಿ 10 ಡೇಸ್ ಅಥವಾ 1 ವೀಕ್ ಅಲ್ಲಿ ನಿಮಗೆ ಕಂಟಿನ್ಯೂಸ್ ಆಗಿ ಬರ್ತಾ ಇರುತ್ತೆ. ಸೊ ನಿಮ್ದು ಲೇಬರ್ ಪೇಮೆಂಟು, ನಿಮ್ದು ಇತರ ಖರ್ಚುಗಳು ಅದು ಹೋಗ್ತಾನೆ ಇರುತ್ತೆ, ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ, ನಿಮಗೆ ಫೀಲ್ ಆಗೋದಿಲ್ಲ. ಆದ್ರೆ ನಿಮಗೆ ದ್ರಾಕ್ಷಿದು ಒಮ್ಮೆ ಅಮೌಂಟ್ ಬಂದ್ಬಿಡುತ್ತೆ, ನಿಮಗೆ ಒಳ್ಳೆಯದು ಒಂದು ಇದು ಅನ್ಸುತ್ತೆ, ಒಂದು ಸ್ಟ್ರಾಂಗ್ ಫೀಲಿಂಗ್. ನಿಮ್ಮ ಬ್ಯಾಂಕ್ ಅಕೌಂಟಲ್ಲಿ ಅಮೌಂಟ್ ಹೆಚ್ಚು ಕಾಣೋದ್ರಿಂದ ನಿಮಗೆ ಒಂದು ಸ್ಟ್ರಾಂಗ್ ಫೀಲಿಂಗ್ ಇರುತ್ತೆ, ಇಷ್ಟು ಅಮೌಂಟ್ ಬಂತಲ್ಲ. ಸೊ ಆ ಥರ ದ್ರಾಕ್ಷಿದೊಂದು ಇನ್ಕಮ್ದು ಒಂದು ಫೀಲೇ ಬೇರೆ. ಈಗ ಪಪ್ಪಾಯ ಬೆಳೀತಾ ಇದ್ದೀರಾ, ಎಷ್ಟು ಎಕರೆನಲ್ಲಿ ಪಪ್ಪಾಯ ಬೆಳೀತಿದ್ದೀರಾ ಸರ್? ಒಂದು 15 ಎಕರ್ಸಲ್ಲಿ ಪಪ್ಪಾಯ ಬೆಳೀತಾ ಇದ್ದೀವಿ ಸರ್. 2022 ಫೆಬ್ರವರಿ 23 ನಾವು ಪ್ಲಾಂಟೇಷನ್ ಮಾಡಿದ್ದು, ಇನ್ನೂ ಆದರೂ ಹಾರ್ವೆಸ್ಟಿಂಗ್ ನಡೀತಾ ಇದೆ. ಸೊ ಹಚ್ಚಿದ್ದೊಂದು 7 ಮಂತ್ಸಿಗೆ ಹಾರ್ವೆಸ್ಟಿಂಗ್ ಸ್ಟಾರ್ಟ್ ಆಗುತ್ತೆ, ಎವ್ರಿ ವೀಕ್ ಅಥವಾ ಎವ್ರಿ 10 ಡೇಸ್ಗೆ ಒಮ್ಮೆ ಹಾರ್ವೆಸ್ಟಿಂಗ್ ಬರುತ್ತೆ. ಸೊ ಲಾಸ್ಟ್ ಸೆಪ್ಟೆಂಬರ್ 2022 ಇಲ್ಲಿವರೆಗೂ ನಡೀತಾ ಇದೆ. ನನಗೆ ಒಂದು 12-13 ರುಪೀಸ್ ಆವರೇಜ್ ಸಿಕ್ಕಿದೆ, ಇಲ್ಲಿವರೆಗೂ ಒಂದು 520 ಟನ್ಸ್ ಹಾರ್ವೆಸ್ಟ್ ಆಗಿದೆ. ಯಾವ ವೆರೈಟಿ ಬೆಳೀತಾ ಇದ್ದೀರಾ ಸರ್? 15 ಅಂತ ಒಂದು ವೆರೈಟಿ ಇದೆ, ಅದನ್ನು ನಾವು ಬೆಳೀತಾ ಇದ್ದೀವಿ. ಯಾಕಂತಂದರೆ 786 ನಾವು ಸ್ವಲ್ಪ ಮಾರ್ಕೆಟ್ ರಿಸರ್ಚ್ ಮಾಡಿದ್ವಿ, ಯಾರು ಯಾವ ವೆರೈಟಿನ ಹೆಚ್ಚು ಕೇಳ್ತಾ ಇದ್ದಾರೆ, ಮತ್ತೆ ಯಾವುದಕ್ಕೆ ಒಳ್ಳೆ ಶೆಲ್ಫ್ ಲೈಫ್ ಇದೆ, ಆಮೇಲೆ ಮಾರ್ಕೆಟಿಗೆ ಹೋಗುತ್ತೋ ಇಲ್ಲೋ, ಕನ್ಸಂಪ್ಷನ್ ಆಗುತ್ತೋ ಇಲ್ಲೋ, ಇದನ್ನೊಂದು ಸ್ವಲ್ಪ ರಿಸರ್ಚ್ ಮಾಡಿದ್ವಿ. ಅದಾದ್ರಲ್ಲಿ ಏನು ಗೊತ್ತಾಯ್ತು ಅಂತಂದರೆ 786ಗೆ ಡಿಮಾಂಡ್ ಜಾಸ್ತಿ, ಆದರೆ ವೈರಸ್ ಅಟ್ಯಾಕ್ ಜಾಸ್ತಿ ಆಗಿದೆ ಈ ಇತ್ತಿತ್ತಲಿಗೆ. ಸೊ ಹೀಗಾಗಿ ಪ್ಲಾಂಟೇಷನ್ ಕಡಿಮೆ ಆಗಿದೆ ಅದರಿಂದ. ಸೊ 15 ನಂಬರ್ ವೆರೈಟಿಗೆ ಸ್ವಲ್ಪ ಕಡಿಮೆ ಇದೆ, ವೈರಸ್ ಇಲ್ಲ ಅಂತಿಲ್ಲ, ಮುಂದೆ ಹೋಗಿ ಅದು ಬರೋ ಚಾನ್ಸು ಈಗ ಬಂದಿದೆ ಅಂತಲೂ ಕೇಳಿದ್ದೀನಿ ನಾನು ಒಂದು ಸಾಕಷ್ಟು ರೈತರ ಹತ್ರ. ಆದರೆ ನಮ್ಮ ತೋಟದಲ್ಲಿ ಅಂತೂ ಇನ್ನೂ ಬಂದಿಲ್ಲ. ಸೊ ವೈರಸ್ ಬಂದರೆ ಪಪ್ಪಾಯ ಗ್ರೋ ಆಗೋದಿಲ್ಲ, ಕ್ವಾಲಿಟಿ ಬರೋದಿಲ್ಲ, ಮತ್ತು ಹಾರ್ವೆಸ್ಟಿಂಗು ಯಾರು ಬರೋದಿಲ್ಲ. ಸೊ ಹೀಗಾಗಿ 15 ನಂಬರ್ ನಾವು ಚೂಸ್ ಮಾಡಿದ್ವಿ ಸರ್. 15 ನಂಬರೇ ಬೆಸ್ಟ್, ಯಾಕಂದರೆ ಒಬ್ಬರದು ನೋಡಿ ಬಂದಿವಿ ನಾವು ಇಲ್ಲಿ ಗುಲ್ಬರ್ಗಾದಲ್ಲಿ ಒಬ್ಬ ವೀರೇಂದ್ರ ಪಾಟೀಲ್ ಅಂತ ಒಬ್ರು ನರ್ಸರಿ ಮಾಡಿದ್ದಾರೆ, ಅವರು 15 ನಂಬರ್ ಪಕ್ಕ 786 ಹಚ್ಚಿ ತೋರಿಸಿದ್ರು ನಮಗೆ. 786ಅಲ್ಲಿ ಒಂದು ಗಿಡ ಇದ್ದಿದ್ದಿಲ್ಲ, 15 ನಂಬರ್ ಫುಲ್ ಆಗೈತೆ ಎರಡು ಪಕ್ಕದಲ್ಲೇ. ಸೊ ಅದನ್ನು ನೋಡಿ ನಮಗೆ ಒಂದು ಏನು ಅಂದರೆ ಉತ್ಸಾಹ ಸಿಕ್ತು, ಓಕೆ ಇದನ್ನು ಮಾಡಿದ್ರೆ ನಾವು ಮಾಡ್ಬೋದು ಅಂಥೇಳಿ. ಸೊ ಅದನ್ನು ನೋಡ್ಕೊಂಡು ಬಂದುಬಿಟ್ಟು ಇಲ್ಲಿ ನಾವು 15 ಎಕರ್ಸನ್ನು 15 ನಂಬರೇ ಹಚ್ಚಿದ್ವಿ. ಈ ಪಪ್ಪಾಯನ ಸ್ಥಳೀಯ ಮಾರುಕಟ್ಟೆಗೆ ಬಿಡ್ತೀರೋ ಇಲ್ಲ ಇದನ್ನ ರಫ್ತು ಮಾಡ್ತೀರಾ ಹೇಗೆ ಸರ್? ಇದನ್ನ ರಫ್ತು ಮಾಡೋದಿಲ್ಲ ನಾವು, ಅಂದ್ರೆ ಇದು ರಫ್ತು ಮಾಡಬಹುದು, ಮಾಡ್ಲಿಕ್ಕಿಲ್ಲ ಅಂತಿಲ್ಲ, ಆದರೆ ಯೂನಿಫಾರ್ಮ್ ಸೈಜು ಮತ್ತು ಕ್ವಾಲಿಟಿ ಒಂದೇ ಪ್ಲಾಟ್ದಲ್ಲಿ ಸಿಗೋದಿಲ್ಲ. ಹೀಗಾಗಿ ನಮ್ಮ ಯಾರು ನಮ್ಮ ಹತ್ರ ಕೊಂಡೋಗ್ತಾರಲ್ಲ, ನಮ್ಮದು ಮುಂಬೈಗೆ ಹೋಗುತ್ತೆ ಈಗ. ಮುಂಬೈಯಲ್ಲಿ ಅವರು ಈಗ ಒಂದು 8 ಟನ್ ಹೋದರೆ 2 ಟನ್ ಅವರು ರಫ್ತು ಮಾಡ್ಕೊಳ್ತಾರೆ. ಸಾರ್ಟಿಂಗ್ ಎಲ್ಲ ಮಾಡಿ? ಎಸ್, ಅದು ಸಾರ್ಟಿಂಗ್ ಪ್ರೊಸೆಸ್ ಮಾಡಿ, ಅಂದರೆ ಒಂದೇ ಅವರಿಗೆ ಅಲ್ಲಿ ಕಂಟ್ರಿಗೆ ಯಾವ ಕಂಟ್ರಿಗೆ ಕಳಿಸ್ತಾ ಇದಾರಲ್ಲ ಅವ್ರದ್ದು ಏನು ಡಿಮ್ಯಾಂಡ್ ಇದೆ, ಎಷ್ಟು ಕೆ ಜಿದಿದೆ, ಉದ್ದು ಬೇಕಾ, ಗುಂಡು ಬೇಕಾ, ಎಷ್ಟು ಯೆಲ್ಲೋಯಿಶ್ ಇರಬೇಕು, ಎಷ್ಟು ಪರ್ಸೆಂಟೇಜು, ಆ ಥರ ನೋಡಿಕೊಂಡು ಸಾರ್ಟಿಂಗ್ ಮಾಡಿ ಒಂದು 1 ಟನ್ನು 2 ಟನ್ನು ಈಗ ಕಳಿಸ್ಕೊಳ್ತಾರೆ. ಅದು ಡಿಮ್ಯಾಂಡ್ ಇದ್ರೆ ಸಹ ನಮ್ದು ಹೋಗೋದು ನೇಪಾಳ, ಬಾಂಗ್ಲಾದೇಶ್ ಮತ್ತೆ ಗಲ್ಫ್ ಕಂಟ್ರೀಸ್ ಡ್ಯೂ ಟು ಶೆಲ್ಫ್ ಲೈಫ್. ನಾವು ಇಲ್ಲಿಂದಾನೆ ನಮ್ಮ ತೋಟದಲ್ಲಿ ವೇರಿಯೇಷನ್ ಇರೋದ್ರಿಂದ ಡೈರೆಕ್ಟ್ ಆಗಿ ನಾವು ಎಕ್ಸ್ಪೋರ್ಟ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ, ಬರೋದಲ್ಲಿ ಅಂತಿಲ್ಲ ಬರ್ತದೆ, ಆದರೆ ಸ್ವಲ್ಪ ಕಠಿಣ ಆಗ್ತದೆ. ಸೊ ನಮಗೆ ಇಲ್ಲಿ ಎಕ್ಸ್ ಫಾರ್ಮಲ್ಲೇ ನಮಗೆ ಒಂದು ಅಬೌಟ್ 10 ರುಪೀಸ್ ಎನಿ ರೇಟ್ ಸಿಕ್ತಂದ್ರೆ ನಮಗೆ ಒಳ್ಳೆ ಇನ್ಕಮ್ ಇದು. ಲೋಕಲ್ಲಿ ಮಾರ್ಕೆಟ್ ಹೇಗಿದೆ? ಲೋಕಲ್ ಬಿಜಾಪುರ ಇಲ್ಲಿ ಮುಂಬೈ ಚೆನ್ನಾಗಿ ಮಾರ್ಕೆಟು, ಮುಂಬೈ, ಇಂಡೋರ್, ಡೆಲ್ಲಿ, ಮ್ಯಾಂಗ್ಳೂರ್, ಗೋವಾ, ಇವು ಒಳ್ಳೆ ಮಾರ್ಕೆಟ್ ಇವು. ಲೋಕಲಿ ಅಂದರೆ ಅತಿ ಲೋಕಲ್ ಅಂದರೆ ಬಿಜಾಪುರಲ್ಲಿ ಅಷ್ಟು ಇನ್ನೂ ನಾಲೆಜ್ ಇಲ್ಲ ಅಂದ್ಕೊಳ್ತೀನಿ ನಾನು, ಅಂದರೆ ಕನ್ಸ್ಯೂಮರ್ಸಲ್ಲಿ ಪಪ್ಪಾಯ ತಿಂದರೆ ಏನು ಬೆನಿಫಿಟ್ಸ್ ಆಗುತ್ತೆ ಏನಿಲ್ಲ ಅನ್ನೋದು. ಕನ್ಸಂಪ್ಷನ್ ಇದೆ ಬಟ್ ಡಿಮ್ಯಾಂಡ್ ಇಸ್ ವೆರಿ ಲೆಸ್. ಈಗ 6-7 ರುಪೀಸ್ ನಮಗೆ ಪರ್ ಕೆ ಜಿ ನಾವು ಬಿಜಾಪುರ್ಗೆ ಕೊಂಡೋದ್ರೆ ನಮಗೆ ಸಿಗುತ್ತೆ. ಅದೇ ಮುಂಬೈ ಇಂಡೋರ್ಗೆ ನಾವು ಏನಾದರೂ ಕಳಿಸಿದ್ರೆ ವಿ ಗೆಟ್ ಅರೌಂಡ್ ಅಬೌಟ್ ಎವರೇಜ್ 12-13 ರುಪೀಸ್ ಪರ್ ಕೆ ಜಿ. ಸೊ ಒಳ್ಳೆ ಇನ್ಕಮ್. ಅದೇ ಥರನೂ ನಾವು ಪ್ಲಾಂಟೇಷನು ಮಾಡ್ಕೊಳ್ಬೇಕು, ಯಾಕಂತಂದರೆ ಅವ್ರು ಬಂದಾಗ ನಮ್ದು ಅವ್ರದ್ದೊಂದು ಟ್ರಕ್ ಫುಲ್ ಕಂಪ್ಲೀಟ್ ಆಗಿ ಫಿಲ್ ಆದರೆ ಒಳ್ಳೆ ರೇಟ್ ಸಿಗುತ್ತೆ, ಅಂದರೆ ಮಾರ್ಕೆಟಲ್ಲಿ ನಮಗೆ ಒಳ್ಳೆ ಪ್ರಾಫಿಟ್ ಸಿಗೋ ಚಾನ್ಸ್ ಅವಾಗ ಇರುತ್ತೆ. ಅಂದರೆ ನೀವು ಮಿನಿಮಮ್ ಒಂದು 4-5 ಎಕರ್ಸ್ ಪ್ಲಾಂಟೇಷನ್ ಮಾಡಿದರೆ ಅವ್ರಿಗೊಂದು ಖಾತ್ರಿ ಇರುತ್ತೆ, ಒಂದೇ ಕಡೆ ನನ್ನ ಟ್ರಕ್ ತುಂಬುತ್ತೆ ಅಂತೇಳಿ. ಸೊ ಅವರು ಅವಾಗ ಏನು ಮಾಡ್ತಾರೆ, ಒಳ್ಳೆ ರೇಟೇ ಕೊಟ್ಟುಕೊಂಡು ಹೋಗ್ತಾರೆ. ಇಲ್ದಿದ್ರೆ ಏನಾಗುತ್ತೆ, 2 ಎಕರೆದಲ್ಲಿ ಇಲ್ಲಿ ನಂದು ಒಂದು 2 ಎಕರೆ, ಇನ್ನೊಂದು ಊರಲ್ಲಿ 2 ಎಕರೆ ಇದ್ರೆ ಅವ್ರಿಗೆ ಟ್ರಾನ್ಸ್ಪೋರ್ಟು ಮತ್ತೆ ರೀಲೋಡಿಂಗು ಇದೆಲ್ಲ ಮಾಡೋದಾಗತ್ತೆ. ಸೊ ಆ ಕಾರಣದಿಂದ ನಿಮಗೆ ರೇಟ್ ಕಡಿಮೆ ಮಾಡಿ ತಗೊಳ್ತಾರೆ ಅವ್ರು. ನೀವು 2 ಎಕರೆ ಹಚ್ಚೋದು ಆದ್ದರಿಂದ ನೀವು ಏನೂ ವಿಚಾರ ಮಾಡಲಿಲ್ಲ, ಆಯ್ತಪ್ಪ ಒಯ್ದು. ಸೊ ಈಗ ಹೇಗಿರುತ್ತೆ ಅಂದರೆ, ಈಗ ನನಗೆ 12-13 ರುಪೀಸ್ ಸಿಗ್ತಾ ಇದ್ರೆ ಈಗ ಯಾರೋ ಒಬ್ಬರದ್ದು 2 ಎಕರೆ ಇತ್ತು, ಅವ್ರದ್ದು ಲೋಡಿಂಗ್ ಆಗೋದಿಲ್ಲ ಕಂಪ್ಲೀಟ್. ಸೊ ಆವಾಗ ಅವರಿಗೆ 7-8 ರುಪೀಸ್ ಕೇಳ್ತಾರೆ, ಅವ್ರಿಗೆ ಆಪ್ಷನ್ ಇರೋದಿಲ್ಲ. ಸೊ ಆವಾಗ 7-8 ರುಪೀಸ್ಗೆ ಕೊಡಬೇಕಾಗತ್ತೆ ಅವರು. ಈ ಥರನೂ ಇದರಲ್ಲಿ ಒಂದು ಸ್ವಲ್ಪ ಇದಿದೆ ಒಂದು ಗೇಮ್. ಸೊ ಆ ಥರ ರೈತರು ಏನು ಮಾಡ್ಬೇಕಂದ್ರೆ, ಹಚ್ಚೋದಾದರೆ ಪಾಪ ಮಿನಿಮಮ್ 4-5 ಎಕರ್ಸ್ ಪ್ಲಾಂಟೇಷನ್ ಆಗಬೇಕು. ಸೊ ಅದಾದರೆ ನಿಮ್ಗೆ ಒಳ್ಳೆ ರೇಟ್ ಸಿಗೋ ಚಾನ್ಸ್ ಇದೆ. ಈಗ ಒಂದು ಕಡೆ ದ್ರಾಕ್ಷಿ ಬೆಳೀತಾ ಇದ್ದೀರಾ, ಮತ್ತು ಪಪ್ಪಾಯ ಬೆಳೀತಾ ಇದ್ದೀರಾ, ಜೊತೆಗೆ ಕೆಂಪು ಮೆಣಸಿನಕಾಯಿ ಬೆಳೀತಾ ಇದ್ದೀರಾ. ಸೊ ಇದ್ರ ಬಗ್ಗೆ ಒಂದಷ್ಟು ಮಾಹಿತಿ. ಕೆಂಪು ಮೆಣಸಿನಕಾಯಿ ಈಗ ಹಚ್ಚಿದ್ದೀನಿ ಸರ್, ಸಿಂಜೆಂಟಾ 2043. ಲಾಸ್ಟ್ ಇಯರ್ ಒಳ್ಳೆ ರೇಟ್ ಆಗಿತ್ತು ಇದು. ನಾನು ಕೇಳಿದ ಪ್ರಕಾರ 70,000 ಪರ್ ಕ್ವಿಂಟಲ್ಲು ಏನೋ ಮಾರಿದಾರಂತೆ, ಎಷ್ಟು ಮಟ್ಟಿಗೆ ಖರೀದಿಯೋ ಗೊತ್ತಿಲ್ಲ. ಈವನ್ 20,000-30,000 ಪರ್ ಕ್ವಿಂಟಲ್ ಸಿಕ್ಕರೂ ಒಳ್ಳೆ ಆದಾಯ, ಒಳ್ಳೆ ಪ್ರಾಫಿಟ್ ಆಗುತ್ತೆ. ಸೊ ಆದ ಕಾರಣದಿಂದ ನಾವು ಅದನ್ನು ಆ ಪ್ಲಾಂಟೇಷನ್ನ ಚೂಸ್ ಮಾಡಿದ್ದೇವೆ ಮೆಣಸಿನ್ಕಾಯಿನ. ಇಷ್ಟೇ ಸರ್, ಅದು ಹೀಗೆ ಅಂತಿಲ್ಲ ಅಂದರೆ ಒಂದು ಈ ಸಲನೂ ಮಾರ್ಕೆಟ್ ಸಿಗ್ಬೋದೇನೋ, ಯಾಕಂತಂದ್ರೆ ಈ ಸಲ ಸ್ವಲ್ಪ ಮಳೆ ಕಡಿಮೆ ಆದ್ರಿಂದ ಸಾಕಷ್ಟು ಜನ ಸ್ವಲ್ಪ ತೊಂದರೆಗೆ ಈಡಾಗಿದ್ದಾರೆ. ಸೊ ಈ ಸಲನೂ ಒಳ್ಳೆ ಮಾರ್ಕೆಟ್ ರೇಟ್ ಬರ್ಬೋದೇನೋ ಅಂಥೇಳಿ ಒಂದು ಊಹೆ ಮಾಡಿ ಅದನ್ನು ಹಚ್ಚಿದೆ. ಇದಕ್ಕೆಲ್ಲ ನೀರಿನ ನಿರ್ವಹಣೆ ಹೇಗೆ ಮಾಡ್ತೀರಾ? ನೀರು ಸರ್, ನಮ್ಮದು ದ್ರಾಕ್ಷಿಗೆ ಅಥವಾ ಪಪ್ಪಾಯಿಗೆ ನಾವು ಮುಂಚಿತವಾಗಿ ವಾಪಸ ಕಂಡೀಷನ್ಗೆ ಭಾಳ ಪ್ರಯತ್ನ ಪಡ್ತಾ ಇದ್ವಿ. ವಾಪಸ ಅಂತಂದರೆ ಅದು ನಾವು ಕಂಟಿನ್ಯೂಸ್ ಆಗಿ ನೀರು ಕೊಡಬಾರ್ದು ಯಾವುದೇ ಗಿಡಕ್ಕೆ, ಅದು ಕೇಳಬೇಕು ನಾವು ಕೊಡಬೇಕು, ಆ ಥರ ಆಗಬೇಕು. ಅದು ಯಾವಾಗ ಕೇಳುತ್ತಂತೆ ಅದು ಬಾಯಿ ಬಿಟ್ಟು ಹೇಳಲಿಕ್ಕಾಗೋದಿಲ್ಲ. ಸೊ ನಮಗೆ ಅದು ಗೊತ್ತಿರಬೇಕು. ಸೊ ನಾವು ಮುಂಚಿತವಾಗಿ ಪಿಟ್ಟನ್ನು ತೆಗೆದು ರ್ಯಾಂಡಮ್ ಆಗಿ ಒಂದು ಪಿಟ್ಟನ್ನು ತೆಗೆದು ಮಾಯಿಶ್ಚರ್ ನಮ್ಮ ಹ್ಯಾಂಡಲ್ಲಿ ಫೀಲ್ ಮಾಡಿಕೊಂಡು ನಾವು ಮಾಡ್ತಾಯಿದ್ವಿ. ಅದನ್ನು ಸ್ವಲ್ಪ ಈ ಏರಿಯಾ ಜಾಸ್ತಿ ಇರೋದರಿಂದ ಎವ್ರಿ ಟೈಮ್ ಪಿಟ್ ತೆಗೆದು ನಾವು ಮಾಯಿಶ್ಚರ್ ಫೀಲ್ ಮಾಡಿಕೊಂಡು ಇರಿಗೇಷನ್ ಮಾಡೋದು ಕಠಿಣ ಆಗ್ತಾಯಿತ್ತು. ಸೊ ನಾವೀಗ ಸೆನ್ಸರ್ಸನ್ನು ಕೂಡಿಸಿದ್ದೇವೆ. ನಮ್ಮದು ಒಂದು ಫೈಲೋ ಅಂತೇಳಿ ಒಂದು ಕಂಪ್ನಿ ಇದೆ, ಅವರು ನಮಗೆ ಸೆನ್ಸರ್ಸ್ ಫಿಟ್ ಮಾಡಿಕೊಟ್ಟಿದ್ದಾರೆ. ಸೊ ತೆಳಗಡೆ ಎಷ್ಟು ಮಾಯಿಶ್ಚರ್ ಲೆವೆಲ್ ಇದೆ, ಎಷ್ಟು ಫೀಟಿಗೆ ಎಷ್ಟಿದೆ, ಯಾವಾಗ ನೀರಿಗೆ ಬಂದಿದೆ, ಮತ್ತು ನಾವು ಎಷ್ಟು ಬಿಟ್ಟದ್ದು ಎಷ್ಟು ಬಿಡಬೇಕು ಅನ್ನೋದು ಇರಿಗೇಷನ್ ಅದನ್ನು ಸಹ ಹೇಳ್ತದೆ. ಸೊ ಆ ಮಾಯಿಶ್ಚರ್ ಸೆನ್ಸರ್ ಮುಖಾಂತರ ನಾವು ಪಪ್ಪಾಯಿಗೆ ಮತ್ತು ದ್ರಾಕ್ಷಿಗೆ ಇರಿಗೇಷನ್ ನೀರಿನ ನಿರ್ವಹಣೆ ಮಾಡ್ತಾ ಇದ್ದೀವಿ. ಅದೇ ಥರ ನಾನು ಇನ್ನು ಮೆಣಸಿನ್ಕಾಯಿಗೆ ಒಂದು ಟ್ರೈ ಮಾಡ್ತಾ ಇದ್ದೀನಿ. ಒಂದು ಮಾಯಿಶ್ಚರ್ ಸೆನ್ಸರ್, ICARದು ಒಂದು ಮಾಯಿಶ್ಚರ್ ಸೆನ್ಸರ್ ಇದೆ, ಹ್ಯಾಂಡ್ ಮಾಯಿಶ್ಚರ್ ಸೆನ್ಸರ್, ಅದನ್ನು ತರಿಸಿದ್ದೇವೆ. ಅದರಲ್ಲಿ ನಾವು ಅದನ್ನು ಸಾಯ್ಲಲ್ಲಿ ಇಮರ್ಸ್ ಮಾಡಿ ನೀರಿಗೆ ಬಂದಿದೆ ಇಲ್ಲೋ, ನೀರು ಸಫಿಷಿಯೆಂಟ್ ಇದೆಯೋ ಇಲ್ಲೋ, ಅದಕ್ಕೆ ಜಾಸ್ತಿನೂ ಆಗಬಾರ್ದು ಅತಿ ಕಡಿಮೆನೂ ಆಗಬಾರ್ದು. ಸೊ ಒಂದು ಕರೆಕ್ಟ್ ಲೆವೆಲಲ್ಲಿ ಕೊಡಬೇಕನ್ನೋದು ಮೇನ್ ಇಂಪಾರ್ಟೆಂಟ್. ಸೊ ಆ ಥರ ನಾವು ಈಗ ನಡೀತಾ ಇದೆ ನೀರಿನ ನಿರ್ವಹಣೆ. ಈಗ ವಿಶ್ವನಾಥ್ ಅವರೇ, ನೀರಿನ ತೇವಾಂಶ ನೋಡಲಿಕ್ಕೆ ಪಿಟ್ಟನ್ನು ತೆಗಿಬೇಕು ಅಂತ ಹೇಳಿದ್ರೆ, ಸೊ ಇದು ಎಷ್ಟರ ಮಟ್ಟಿಗೆ ಎಲ್ಲ ರೈತರಿಗೂ ಸಾಧ್ಯ? ಎಲ್ಲ ರೈತರಿಗೂ ಸಾಧ್ಯ ಅನ್ನೋಕ್ಕಿಂತ ನಾವು ಪಿಟ್ ತೆಗೆದು ಹೇಗೆ ಮಾಯಿಶ್ಚರ್ ನೋಡ್ಬೇಕು ಅನ್ನೋದು ಎಲ್ಲ ರೈತರಿಗೆ ಗೊತ್ತು ಮಾಡ್ಕೊಳ್ಬೇಕು. ಅದು ಗೊತ್ತು ಆಗದೇ ಇದ್ದರೆ ಅಥವಾ ಪಿಟ್ಟನ್ನು ತೆಗಿಲಿಕ್ಕೆ ಆಗದೇ ಇದ್ದರೆ, ಈಗ ಸಾಕಷ್ಟು ಆಧುನಿಕ ಯಂತ್ರಗಳು ಬಂದಿದ್ದಾವೆ, ಸೇ ಲೈಕ್ ವೆದರ್ ಸ್ಟೇಷನ್, ಮಿನಿ ವೆದರ್ ಸ್ಟೇಷನ್, ಅದನ್ನು ನಾವು ಸೆನ್ಸರ್ ಮುಖಾಂತರ ಅವರು ಸೆನ್ಸರ್ ಫಿಟ್ ಮಾಡ್ತಾರೆ ನೆಲದಲ್ಲಿ. ಸೊ ಆ ಸೆನ್ಸರ್ ನಮಗೆ ಹೇಳುತ್ತೆ ಎಷ್ಟು ನೀರಿಗೆ ಬಂದಿದೆ, ಎಷ್ಟು ಬಂದಿಲ್ಲ, ಯಾವಾಗ ಬರುತ್ತೆ, ಎಷ್ಟು ನೀರು ಬಿಡಬೇಕು ಅನ್ನೋದು. ಈ ಥರ ಮಾಡಿಕೊಂಡ್ರೆ ಇದು ಒಂದು ಒಳ್ಳೆ ಕರೆಕ್ಟ್ ಪದ್ಧತಿ. ಯಾಕಂತಂದರೆ ಪಿಟ್ ಎಲ್ಲರಿಗೂ ಸಾಧ್ಯವಿಲ್ಲ, ಎಲ್ಲ ರೈತರಿಗೂ ತೆಗಿಲಿಕ್ಕೆ ಪಿಟ್ಟು ತೆಗಿಲಿಕ್ಕೆ ಸಾಧ್ಯವಿದ್ರು ಅದು ಹೇಗೆ ನಾವು ನೋಡಬೇಕು ಅನ್ನೋದು ಒಂದು ದೊಡ್ಡ ವಿಷಯ. ಅದೂ ಗೊತ್ತಿಲ್ಲ ಅಂತಂದರೆ ಪಿಟ್ ತೆಗೆದೂ ಏನು ಉಪಯೋಗ ಆಗೋದಿಲ್ಲ. ಸೊ ಆದ ಕಾರಣದಿಂದ ನೀವು ಸೆನ್ಸರ್ ಬೇಸ್ಡ್ ನೀವು ಇರಿಗೇಷನ್ ಮಾಡ್ತಾ ಹೋದರೆ ಬಹಳ ಒಳ್ಳೆಯದು. ಅಟ್ ಲೀಸ್ಟ್ ಒಂದು ಕರೆಕ್ಟ್ ಸ್ಟೆಪ್ಪನ್ನು ನೀವು ತೊಗೊಳ್ತೀರಾ, ಯಾಕಂದರೆ ಪಿಟ್ಟು ತೆಗೆಯೋದೇ ಆ್ಯಕ್ಚುಲಿ ಕರೆಕ್ಟ್ ಸ್ಟೆಪ್ ನಾನು ಅನಿಸಿಕೊಂಡದ್ದು. ಆದ್ದರಿಂದ ಸೊ ರೈತರು ಎಲ್ಲರಿಗೂ ಪಿಟ್ಟು ತೆಗಿಲಿಕ್ಕೆ ಮಾಡಲಿಕ್ಕೆ ಆಗೋದಿಲ್ಲ ಅಂಥೇಳಿ ಅವರು ಸೆನ್ಸರ್ ವೆದರ್ ಸ್ಟೇಷನ್, ಇವೇನು ಮಿನಿ ವೆದರ್ ಸ್ಟೇಷನ್ಸ್ ಇದೆಯಲ್ಲ, ಫೈಲೋ ಇದೆ, ಫಸಲ್ ಅಂತ ಇದೆ, ಈ ಥರ ಬೇರೆ ಬೇರೆ ವೆದರ್ ಸ್ಟೇಷನ್ಸ್ ಬಂದಿದೆ. ಸೊ ಆ ಥರ ನೀವು ಅದನ್ನು ಕೂಡಿಸ್ಕೊಂಡು ನೀವು ಮಾಡಿದರೆ ಬಹಳ ಒಳ್ಳೆಯದು. ಇವೆಲ್ಲ ಕೃಷಿ ಚಟುವಟಿಕೆಗೆ ಆಧುನಿಕ ಟೆಕ್ನಿಕ್ ಏನನ್ನು ಬಳಸ್ತಾ ಇದ್ದಾರೆ? ದ್ರಾಕ್ಷಿಯಲ್ಲಿ ನಮಗೆ ಸೈಜ್ ಬೇಕಾದರೆ ಒಂದು ESS ಸ್ಪ್ರೇ ಅಂತ ಇದೆ, ಎಲೆಕ್ಟ್ರೋಸ್ಟ್ಯಾಟಿಕ್ ಸ್ಪ್ರೇಯರ್ ಅಂತಿವೆ. ಅದು ಹೇಗೆ ಕೆಲಸ ಮಾಡುತ್ತೆ ಅಂತಂದರೆ ಒಳ್ಳೆ ಕವರೇಜ್ ಸಿಗುತ್ತೆ ಅದರಿಂದ. ಈಗ ಸೈನ್ಸ್ ಏನು ಹೇಳುತ್ತಂದರೆ ಪ್ಲಾಂಟದ್ದು ಎವ್ರಿ ಪಾರ್ಟ್, ಸ್ಟೆಮ್ ಇರಲಿ ಅಥವಾ ಬಂಚ್ ಇರಲಿ ಅಥವಾ ಬೆರ್ರಿ ಇರಲಿ ಅಥವಾ ಲೀಫ್ ಇರಲಿ, ಎವ್ರಿ ಪಾರ್ಟ್ ಈಸ್ ಪಾಸಿಟಿವ್ಲಿ ಚಾರ್ಜ್ಡ್, ಒಂದು ಪಾಸಿಟಿವ್ ಸೈನ್ ಇರುತ್ತೆ. ಸೊ ಈ ಎಲೆಕ್ಟ್ರೋಸ್ಟ್ಯಾಟಿಕ್ ಸ್ಪ್ರೇಯರ್ ಏನಾಗುತ್ತೆ, ಸ್ಪ್ರೇಯರಿಂದ ಎವ್ರಿ ಡ್ರಾಪ್ಲೆಟ್ ಏನು ಹೊರಗೆ ಬೀಳುತ್ತಲ್ಲ ಅದನ್ನು ನೆಗೆಟಿವ್ಲಿ ಚಾರ್ಜ್ ಮಾಡುತ್ತೆ ಅದು. ಸೊ ಎವ್ರಿ ಡ್ರಾಪ್ಲೆಟ್ ದಟ್ ಈಗೇನು ಹೊರಗೆ ಬರುತ್ತಲ್ಲ ಸ್ಪ್ರೇಯಿಂದ ನೆಗೆಟಿವ್ ಚಾರ್ಜ್ ಆದದ್ರಿಂದ ನೆಗೆಟಿವ್ ಪಾಸಿಟಿವ್ ಅಟ್ರಾಕ್ಟ್ ಆಗುತ್ತೆ. ಸೊ ಎಲ್ಲ ಕಡೆ ಆವರಿಸ್ಕೊಳ್ಳುತ್ತೆ ಅದು. ಸೊ ದಟ್ ಈಸ್ ದ ಬೆನಿಫಿಟ್ ಆಫ್ ಎಲೆಕ್ಟ್ರೋಸ್ಟ್ಯಾಟಿಕ್ ಸ್ಪ್ರೇಯರ್. ನಾವು ಅದನ್ನು GA ಅಂತೇಳಿ ನಾವು ಜಿಬ್ರಾಲಿಕ್ ಆ್ಯಸಿಡ್ ಅಂತ ಹೇಳ್ತೀವಿ, ಅದೊಂದು PGR ಪ್ಲಾಂಟ್ ಗ್ರೋತ್ ಹಾರ್ಮೋನ್ ರೆಗ್ಯುಲೇಟರ್. ಸೊ ಅದನ್ನು ನಾವು ಸೈಜ್ ತರಲಿಕ್ಕೆ ಯೂಸ್ ಮಾಡ್ಕೊಳ್ತೇವೆ. ಈ ಯಾರೇ ದ್ರಾಕ್ಷಿ ಬೆಳೆಯಲಿ, ಮನುಕಾಗಲಿ, ಲೋಕಲ್ ಆಗಲಿ ಅಥವಾ ಎಕ್ಸ್ಪೋರ್ಟ್ ಆಗಲಿ, ಒಂದು ಹಂತದಲ್ಲಿ ಎಲ್ಲರೂ GAನ್ನು ಬಳಸ್ತಾರೆ ಸೈಜ್ ಒಳ್ಳೆ ಸೈಜ್ ತರಲಿಕ್ಕೆ. ನಾವು ಅದನ್ನು ESS ಮುಖಾಂತರ ಸಿಂಪಡಿಸಿದಾಗ ಒಳ್ಳೆ ಸೈಜ್ ಬರುತ್ತೆ ನಮಗೆ. ನಮಗೆ ಏನು ರೆಕಮೆಂಡೇಷನ್ ಇರುತ್ತಲ್ಲ ಅಂದರೆ ಏನು ನಮ್ಮ ಮಾರ್ಕೆಟ್ ಕೇಳ್ತಾರಲ್ಲ ಅದೇ ನಮಗೆ ಸಿಗುತ್ತೆ ಆ ESS ಮಷೀನಿಂದ. ಅದು ಬಿಟ್ಟರೆ ಮತ್ತೆ ನಮಗೆ ನಾರ್ಮಲ್ ಬ್ಲೋವರ್ಸ್ ಅಂತ ಬರುತ್ತೆ. ನಾವು ತರಿಸಿದ್ದು ಇಟಲಿಯಿಂದ ಒಂದು ಮ್ಯಾಜಿಯೋ ಸ್ಪ್ರೇಯರ್ ಅಂತ, ಏರ್ ಬ್ಲಾಸ್ಟ್ ಬ್ಲೋವರು. ಅದು ಬಿಟ್ಟರೆ ನಾವು ಈಗ ಮತ್ತೆ ತಂತ್ರಜ್ಞಾನ ಅಂದರೆ ನಾವು ಫೈಲೋ ಸೆನ್ಸರ್ಸನ್ನು ಈ ಒಂದು 3-4 ಇಯರ್ಸ್ದಿಂದ ಬಳಕೆ ಆಗ್ತಾ ಇದೆ. ಒಳ್ಳೆ ರಿಸಲ್ಟ್ ಇದೆ ಸರ್. ಯಾಕಂತಂದರೆ ದ್ರಾಕ್ಷಿ ಅಥವಾ ಪಪ್ಪಾಯ ಯಾವುದೇ ಗಿಡ ಆಗಲಿ ಕರೆಕ್ಟಾಗಿ ನಾವು ನೀರು ನಿರ್ವಹಣೆ ಮಾಡಿದಾಗ ಅದು ಕರೆಕ್ಟಾಗಿ ಸೈಜು, ಹೆಲ್ತು ಎಲ್ಲನೂ ತೋರಿಸುತ್ತೆ. ಇಲ್ಲಿವರೆಗೂ ಏನಾಗ್ತಾ ಇತ್ತು, ನಾವು ಎಷ್ಟು ಮಿಸ್ಟೇಕ್ ಮಾಡಿದ್ರು ಗಿಡ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇತ್ತು. ಇನ್ನೂ ಆದ್ರೂ ಎಷ್ಟೋ ರೈತರು ಮಾಡ್ತಾ ಇದ್ದಾರೆ ಸರ್, ಬಹಳ ಮಿಸ್ಟೇಕ್ ಆಗ್ತಾ ಇದೆ, ಆದರೆ ಗೊತ್ತೇ ಆಗ್ತಾ ಇಲ್ಲ. ಸುಮ್ಮನೆ ಅದು ಅಡ್ಜಸ್ಟ್ ಮಾಡಿಕೊಂಡು ಹನ್ ಕೊಡ್ತಾ ಇದೆ, ನಡೀತಾ ಇದೆ, ಹೋಗ್ತಾ ಇದೆ. ಬಟ್ ಇದನ್ನು ಮಾಡಿದರೆ ನಮಗೆ ನೀರು ಕಡಿಮೆ ಹತ್ತುತ್ತೆ, ಪ್ಲಸ್ ಫರ್ಟಿಗೇಷನು ಭಾಳ ಚೆನ್ನಾಗಾಗುತ್ತೆ. ಯಾಕಂತಂದರೆ ಒಂದು ಹಂತದಲ್ಲಿ ಬೇರಿಗೆ ಆಕ್ಸಿಜನ್ ಬೇಕು ಸರ್. ನಾವು ನೀರು ಬಿಟ್ಟ ಮೇಲೇ ಅದು ನೀರು ಜಗ್ಬೇಕು, ಆ ನೀರು ಹೇಗೆ ನೆಲದಲ್ಲಿ ಖಾಲಿ ಆಗುತ್ತಲ್ಲ ಹಾಗೆ ಆಕ್ಸಿಜನ್ ತುಂಬಿಕೊಳ್ಳುತ್ತೆ. ಸೊ ಬೇರಿಗೆ ಆಕ್ಸಿಜನು ಬೇಕು, ನೀರು ಬೇಕು. ಈಗ ನಾನು ನೋಡಿದ್ದೀನಿ ಎಷ್ಟೋ ರೈತರು ಡೈಲಿ 1 ಗಂಟೆ ನೀರು ಬಿಡ್ತಾರೆ. ಭಾಳ ಅಂತಂದರೆ ತಪ್ಪು ಅದಿದ್ದು ಬಿಡ್ಬೋದಿಲ್ಲ ಅಣ್ಣಲ್ಲ, ಆ ಥರ ಸಾಯಿಲ್ ಇದ್ದರೆ ಬಿಡ್ಬೋದು. ಈ ನಾನು ನೋಡಿದ್ದೀನಿ ಎರೆ ಮಣ್ಣಲ್ಲೂ ಡೈಲಿ 1 ತಾಸು ಡೈಲಿ ಒಂದ್ ತಾಸ್ ಒಂದ್ ಗಂಟೆ ನೀರು ಬಿಡೋ ರೈತರು ಇದಾರೆ. ಬಟ್ ಒಂದು ಎಲ್ಲೋ ಒಂದ್ ಬಹಳ ನಾನು ಎಷ್ಟು ಎರೆಮಣ್ಣು ನೋಡಿದೇನಲ್ಲ, ಎರೆಮಣ್ಣಲ್ಲಿ 8 ದಿನಕ್ಕೊಮ್ಮೆ ನೀರು ಬಿಡ ಬರುತ್ತೆ ನೀರಿಗೆ. ಯಾಕಂದ್ರೆ ಎರೆ ಮಣ್ಣಿಗೆ ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ಅನ್ನೋ ಒಂದು ಟರ್ಮ್ ಇದೆ, ಅದು ಬಹಳ ಚೆನ್ನಾಗಿರುತ್ತೆ. ಸೊ ಆ ಕಾರಣದಿಂದ ಎರೆ ಮಣ್ಣಿಗೆ ಒಂದು ವ್ಯಾಲ್ಯೂ ಇದೆ. ಸೊ ಅದನ್ನ ನೋಡಿಕೊಂಡು ನಾವು ನೀರು ನಿರ್ವಹಣೆ ಮಾಡಬೇಕು. ಸೊ ಅದು ನಮಗೆ ಗೊತ್ತಿದ್ರೆ ಒಂದು ಒಳ್ಳೇದು, ಇಲ್ಲ ಅಂತಂದ್ರೆ ನಾವು ಸೆನ್ಸರ್ಸ್ ಮುಖಾಂತರ ಅದನ್ನ ಸ್ಟಡಿ ಮಾಡಿ ಆ ತರ ನೀರು ಬಿಟ್ಟರೆ ಬಹಳ ಒಳ್ಳೇದಾಗುತ್ತೆ. ಸೊ ಅದರಿಂದ ಫರ್ಟಿಗೇಷನ್ ಇಂಪ್ರೂವ್ಮೆಂಟ್ ಆಗುತ್ತೆ, ಬೇರಿಗೆ ಸಿಗುವಂತ ಪೋಷಕಾಂಶಗಳನ್ನು ಸರಳಾಗಿ ಒಳಗಡೆ ಹೋಗುತ್ತೆ. ಈ ಕಂಟಿನ್ಯೂಸ್ ನೀರು ಕೊಡೋದ್ರಿಂದ ರೂಟ್ ಸಫೋಕೇಟ್ ಆಗುತ್ತೆ, ಸಫೋಕೇಟ್ ಆಗೋದ್ರಿಂದ ನಿಮಗೆ ಪೋಷಕಾಂಶಗಳು ಒಳಗೆ ಹೋಗೋದಿಲ್ಲ, ಗಿಡ ವೀಕ್ನೆಸ್ ಇರುತ್ತೆ. ಅದು ನಮ್ಮ ಬಿಜಾಪುರ ಕ್ಲೈಮೇಟ್ಗೆ ಒಂದು ಬಿಸಿಲು ಕ್ಲೈಮೇಟ್ಗೆ ಒಂದು ಗೊನೆ ಬರೋ ಪದ್ಧತಿ ಏನಿದೆಯಲ್ಲ ನಡೀತಾ ಇದೆ. ಈ ಎಷ್ಟೋ ಜನ ನೋಡಿದ್ದೇನೆ ಬಹಳ ಮಳೆಯಾಗಿ ಗೊನೆನೆ ಬಂದಿಲ್ಲ, ಬಹಳ ರೈತರು ಕಳ್ಕೊಂಡಿದ್ದಾರೆ. ಸೊ ಆ ತರ ಇದ್ದಾಗ ನಾವು ನಮ್ಮ ಮಣ್ಣನ್ನು ಪರಿಶೀಲನೆ ಮಾಡಿ ಯಾವ ಥರ ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ಇದೆ, ನಾವು ಯಾವ ಥರ ನೀರು ಬಿಡಬೇಕನ್ನು ಒಂದು ನಮಗೆ ರೈತರಿಗೆ ಗೊತ್ತಾದರೆ ಒಳ್ಳೇದಾಗತ್ತೆ. ಸೊ ಇದರಿಂದ ಸಾಕಷ್ಟು ಅನುಕೂಲಗಳು ಡೆಫಿನೆಟ್ಲಿ ಇದೆ. ಹೌದು ಸರ್, ಇದರಿಂದ ಮೇನ್ ಅನುಕೂಲ ಏನಂತಂದರೆ ನೀವು ನೀರು ಬಿಡೋದು ಒಂದು ಕಾರ್ಯಕ್ರಮ, ಅದು ಕರೆಕ್ಟ್ ಬಿಡೋದು ಒಂದು ಕಾರ್ಯಕ್ರಮ. ನೀವು ಎಷ್ಟು ಕರೆಕ್ಟಾಗಿ ನೀರು ಬಿಡ್ತಿರಲ್ಲ ಅಷ್ಟು ಕರೆಕ್ಟಾಗಿ ನಿಮಗೆ ಪ್ಲಾಂಟ್ ಹೆಲ್ತ್ ಇರುತ್ತೆ. ಸೊ ಆದ ಕಾರಣದಿಂದ ನೀವು ಏನೇ ಮಾಡಿದ್ರು ಕರೆಕ್ಟಾಗಿ ಮಾಡಬೇಕು. ನಾವು ಇನ್ನೊಂದು ಆಧುನಿಕವಾದ ನೀವು ಕೇಳಿದ್ರಲ್ಲ, ನಾನು PTOL ಟೆಸ್ಟ್ ಮಾಡಿಸ್ತೇನೆ ಸರ್. ಅಂದರೆ ಈ ಗಿಡದ ದ್ರಾಕ್ಷಿದ್ದು ಒಂದು PTOL ಅಂತೇಳಿ ಒಂದು ಲೀಫ್ ಬ್ಲೇಡ್ ಹಿಂದ್ಗಡೆ ಒಂದು ಕಡ್ಡಿ ಬರುತ್ತೆ, ಅದನ್ನು ಒಂದು 2 ಅಥವಾ 3 ಎಕರೆಯಲ್ಲಿ ಒಂದು 400 PTOL ಸ್ಯಾಂಪಲ್ಸನ್ನು ಕಲೆಕ್ಟ್ ಮಾಡಿ ನಾವು ನಾಸಿಕ್ಕಿಗೆ ಕಳಿಸ್ತೇವೆ. ಅಲ್ಲಿ ಒಂದು ವನಿತಾ ಅಂತೇಳಿ ಒಂದು ಕಂಪ್ನಿ ಇದೆ, ವನಿತಾ ಎಗ್ರೋ, ಅವರು ಭಾಳ ಚೆನ್ನಾಗಿ ಇದರಲ್ಲಿ ಕೆಲಸ ಮಾಡ್ತಾರೆ ದ್ರಾಕ್ಷಿಯಲ್ಲಿ. ಸೊ ಅವ್ರಿಗೆ ಅದನ್ನು ಕಳಿಸಿದಾಗ ಅವರು ಎಲ್ಲ ನ್ಯೂಟ್ರಿಯೆಂಟನ್ನು ಅನಲೈಸ್ ಮಾಡಿ ನಮಗೆ ಒಂದು ರಿಪೋರ್ಟ್ ಕೊಡ್ತಾರೆ. ಎನ್ ಎಷ್ಟಿದೆ, ಪೇ ಎಷ್ಟಿದೆ, ಕೆ ಎಷ್ಟಿದೆ, ಫೆರಸ್ ಎಷ್ಟಿದೆ, ಮ್ಯಾಗ್ನೀಷಿಯಂ ಎಷ್ಟಿದೆ, ಮ್ಯಾಂಗ್ನೀಸ್ ಎಷ್ಟಿದೆ, ಕ್ಯಾಲ್ಶಿಯಂ, ಇವೆಲ್ಲ ಪೋಷಕಾಂಶಗಳು ದ್ರಾಕ್ಷಿಯಲ್ಲಿ ಭಾಳ ಇಂಪಾರ್ಟೆಂಟ್. ಇವು ಯಾವ ಹಂತಲ್ಲಿ ಎಷ್ಟು ಇರಬೇಕು ಅನ್ನೋದು ಭಾಳ ಇಂಪಾರ್ಟೆಂಟ್. ಸೊ ಅದನ್ನು ನೋಡಿಕೊಂಡು ನಾವು ನಮ್ಮದು ಫರ್ಟಿಲೈಸರ್ನ ನಾವು ಪಂಪಿನ್ ಮಾಡ್ತೇವೆ. ಆದ ಕಾರಣದಿಂದ ಎಷ್ಟೋ ರೈತರು ನೋಡಿದ್ದೀನಿ ನಾನು, ಪೊಟ್ಯಾಶ್ ನೆಸೆಸಿಟಿನೇ ಇರೋದಿಲ್ಲ. ಯಾಕಂದ್ರೆ ನಮ್ಮ ನೆಲದಲ್ಲೇ ಸಾಕಷ್ಟು ಪೊಟ್ಯಾಶಿಯು ಫಾಸ್ಫರಸ್ ಇರುತ್ತೆ, ಬ್ಲೈಂಡ್ ಆಗಿ ಪೊಟ್ಯಾಶ್ ಕೊಡ್ತಾನೆ ಇರ್ತಾರೆ. ಈ ಯಾವುದೇ ನ್ಯೂಟ್ರಿಯೆಂಟ್ ಒಂದು ಗಿಡಕ್ಕೆ ಹೆಚ್ಚಾದ್ರೆ ಮುಲ್ಡರ್ ಚಾರ್ಟ್ ಅಂತ ಇದೆ, ಅದರಿಂದ ಬೇರೆ ಬೇರೆ ಅನಿವಾರ್ಯವಾಗಿ ಏನಾಗುತ್ತೆ ಅಂತಂದ್ರೆ ವಿಷ ಆಗುತ್ತೆ. ಅದು ಒಂದು ಹೈ ಆದರೆ ಇನ್ನೊಂದು ಲೋ ಆಗುತ್ತೆ, ಇನ್ನೊಂದು ಹೈ ಆದರೆ ಇನ್ನೊಂದು ಲೋ ಆಗುತ್ತೆ. ಈ ಥರ ಇಂಟರ್ ಕನೆಕ್ಟೆಡ್ ಇದೆ ಅದು ಏನು ಎಲ್ಲ ನಮ್ಮ ನ್ಯೂಟ್ರಿಯೆಂಟ್ಸ್. ಸೊ ಅದು ಆಗಬಾರ್ದು ಅಂಥೇಳಿ ನಾವು ಈ PTOL ಅನಾಲಿಸ್ ಮಾಡಿದರೆ ಎಷ್ಟೋ ನಮಗೆ ಗೊಬ್ಬರಗಳು ಎಷ್ಟೋ ನಮಗೆ ಇದು ಉಳಿಯುತ್ತೆ ಒಂದು ಟೆಸ್ಟ್ ಮಾಡಿದ್ರಿಂದ. ಸೊ ಆ ಥರ ನಾವು ಅದನ್ನು ಅಳವಡಿಸ್ಕೊಂಡಿದ್ದೇವೆ. ಅದು ಎಲ್ಲ ರೈತರೂ ಮಾಡಲೇಬೇಕು, ಯಾರು ದ್ರಾಕ್ಷಿ ಬೆಳೀತಾರಲ್ಲ ಅವರೆಲ್ಲರೂ ಮಾಡಲೇಬೇಕು. ಏನಾಗುತ್ತೆ, ಎಲ್ಲ ಮೇಸ್ತ್ರಿ ಹೇಳ್ತಾರೆ, ಈಗ ಮೇಸ್ತ್ರಿ ಮೂಲಕ ಅವ್ರು ಏನು ಹೇಳ್ತಾರಲ್ಲ ಅದನ್ನು ಮಾಡ್ತಾ ಹೋಗ್ತಾರೆ. ಸೊ ಅದು ಎಷ್ಟೋ ಸಲ ವಿಷಪರಿತ ಆಹಾರ ಆಗಿ ಗಿಡಕ್ಕೆ ಭಾಳ ಹಾನಿ ಮಾಡುತ್ತೆ, ಅದು ಗಿಡ ಹೇಳೋದಿಲ್ಲ. ಖರ್ಚು ಜಾಸ್ತಿ ಆಗುತ್ತೆ. ಖರ್ಚು ಜಾಸ್ತಿ ದ್ರಾಕ್ಷಿಯಲ್ಲಿ ದ್ರಾಕ್ಷಿ ಬೆಳೆಗಾರ ಭಾಳ ನೋಡೋದಿಲ್ಲ, ಬಟ್ ಕರೆಕ್ಟ್ ಕೆಲಸ ಆಗೋದಿಲ್ಲ. ಕರೆಕ್ಟ್ ಕೆಲಸ ಆಗ್ಬೇಕಂದ್ರೆ ನಾವು ಗಿಡನ್ನ ಮಾತಾಡಿಸ್ಲೇಬೇಕು, ನಿನಗೆ ಏನು ಬೇಕಪ್ಪ. ಸೊ ಅದು ಹೇಗೆ ಗೊತ್ತಾಗುತ್ತೆ ಅಂದರೆ ನಾವು ಅದನ್ನ PTOL ಟೆಸ್ಟ್ ಮಾಡಿದಾಗ ಈ ನ್ಯೂಟ್ರಿಯೆಂಟ್ಸ್ ಕಡಿಮೆ ಇದೆ, ಈ ನ್ಯೂಟ್ರಿಯೆಂಟ್ ಜಾಸ್ತಿ ಇದೆ. ಸೊ ಯಾವ್ದು ಕಡಿಮೆ ಇದೆ ಅದನ್ನ ಒಂದು ಲೆವೆಲ್ಗೆ ತರೋದು, ಯಾವುದು ಜಾಸ್ತಿ ಇದೆ ಅದನ್ನ ಬಿಡಲಾರ್ದೇ ಕಂಟ್ರೋಲ್ ಮಾಡಿ ನಾವು ಮಾಡ್ಕೊಂಡು ಹೋದ್ರೆ ಬರುತ್ತೆ. ನಾನು 3 ಸಲ PTOL ಟೆಸ್ಟ್ ಮಾಡಿಸ್ತೇನೆ ಸರ್ ಏಪ್ರಿಲಲ್ಲಿ. ಅಕ್ಟೋಬರ್ ಪ್ರೂನಿಂಗ್ ನಂತರ 4 ಸಲ ಟೆಸ್ಟ್ ಆಗುತ್ತೆ. ಸೊ ಎವ್ರಿ 25-30 ಡೇಸ್ಗೆ ನಾನು ಟೆಸ್ಟ್ ಮಾಡುವಾಗ ನಾನು ಏನು ಬಿಟ್ಟಿದ್ದೇನಲ್ಲ ಅದ್ರದ್ದು ಒಂದು ನೋಟೆಡ್ ಇರುತ್ತೆ. ಸೊ ಅದು ಇಂಪ್ರೂವ್ಮೆಂಟ್ ಆಗಿದೆ ಇಲ್ಲ ನಮಗೂ ಗೊತ್ತಾಗುತ್ತೆ, ಮತ್ತು ಆಗದೇ ಇದ್ರೆ ಏನು ಮಾಡ್ಬೇಕು ಅನ್ನೋದು ಅದು ಒಂದು ನಮಗೆ ಹೇಳುತ್ತೆ. ಸೊ ಆ ಥರ ಯಾವುದಾದ್ರೂ ಒಂದು ಜಾಸ್ತಿ ಆದರೆ ಅದನ್ನ ಕಡಿಮೆ ಮಾಡ್ಕೊಳ್ಬೋದು. ಸೊ ಈ ಥರ ನಾವು ಕರೆಕ್ಟ್ ಕೆಲಸ ಇದರಲ್ಲಿ ಆಗುತ್ತೆ. ಖರ್ಚು ಓಕೆ, ಈ ಒಂದೊಂದು ಸಾಯಿಲಲ್ಲಿ ನಿಮಗೆ ಜಾಸ್ತಿ ಪೊಟ್ಯಾಶ್ ಕೇಳಿದ್ರೆ ನಾವು ಮಾಡಲೇಬೇಕಾಗುತ್ತೆ. ಸೊ ಆದರೆ ಒಂದು ಏನು ಖುಷಿ ಇರುತ್ತೆ ಅಂದರೆ ಕರೆಕ್ಟ್ ಇದೆಯಲ್ಲಪ್ಪ ಅಂಥೇಳಿ, ತಪ್ಪಾಗ್ತಾ ಇಲ್ಲ, ಎಷ್ಟೋ ರೈತರು ತಪ್ಪೇ ಮಾಡ್ತಾ ಇದ್ದಾರೆ. ಸೊ ಆದ ಕಾರಣದಿಂದ ಅದೊಂದು ನಾವು ಆಧುನಿಕ ಪ್ರಾಕ್ಟೀಸನ್ನು ಇಟ್ಕೊಂಡಿದ್ದೇವೆ. ಲ್ಯಾಬ್ ಟೆಸ್ಟನ್ನು ಏನು ಮಾಡಬೇಕಲ್ಲ, ಸಾಯಿಲ್ ಆಗಲಿ ನೀರಾಗಲಿ 2 ವರ್ಷಕ್ಕೊಮ್ಮೆ, PTOL ಏನಿದೆಯಲ್ಲ ಎವ್ರಿ ಸೀಸನ್ 3-7 ಟೈಮ್ಸ್ ಎವ್ರಿ ವರ್ಷಕ್ಕೆ, ಒಂದು ವರ್ಷಕ್ಕೆ. ಸೊ PTOL ಅನಾಲಿಸಿಸ್ ಅಂತ ಮಾಡ್ತೇವೆ. ಸೊ ಅದರಿಂದ ಭಾಳ ನಮಗೆ ಖರ್ಚು ಕಡಿಮೆ ಆಗುತ್ತೆ. ಯಾಕಂತಂದರೆ ಈ ಕ್ಲೈಮೇಟಲ್ಲಿ ದ್ರಾಕ್ಷಿ ಬೆಳೆಗಾರರಿಗೆ ಮುಖ್ಯವಾದ ಬೇಕಾದಂದ್ರೆ ಎಷ್ಟು ಕಡಿಮೆ ಖರ್ಚಲ್ಲಿ ನಾವು ದ್ರಾಕ್ಷಿಯನ್ನು ಹೊರಗೆ ತೆಗಿಬಹುದು ಅನ್ನೋದು ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್ ವಿಷಯ ಆಗಿದೆ. ಈ ಮೇಸ್ತ್ರಿಗಳನ್ನ ಸೈಡ್ಗಿಟ್ಟು ತಾವೇ ರೈತರು ಇನ್ವಾಲ್ವ್ ಆಗಿ ಏನು ಮಾಡಬೇಕು ಏನಿಲ್ಲ ಮತ್ತು ಏನು ಮಾಡಿದರೆ ಏನಾಗುತ್ತೆ ಅನ್ನೋದು ಗೊತ್ತಾದರೆ ಭಾಳ ಖರ್ಚು ಕಡಿಮೆ ಆಗುತ್ತೆ. ವಿಶ್ವನಾಥ್ ಅವರೇ, ಈ ಒಂದು ಕೃಷಿಯಲ್ಲಿ ನೀವು ಸಾಕಷ್ಟು ಯಶಸ್ಸನ್ನು ಕಂಡಿದ್ದೀರಾ, ಅದೇ ರೀತಿ ಈಗ ನಮ್ಮ ನಿರುದ್ಯೋಗ ಯುವಕರಿಗೆ ಏನು ಹೇಳಲು ಬಯಸ್ತೀರಾ? ತಮ್ಮ ಹೊಲದಲ್ಲಿ ಏನಾದರೂ ತಮ್ಮದು ಈಗ ನಿರುದ್ಯೋಗಿ ಯುವಕರಿಗೆ ಅಂತಂದರೆ ತಮ್ಮ ಫ್ಯಾಮಿಲಿಯಲ್ಲಿ ಏನಾದರೂ ಲ್ಯಾಂಡ್ ಇದ್ದರೆ ಕೃಷಿ ಬಹಳ ಅಂದರೆ ಬಹಳ ಒಳ್ಳೆ ಆದಾಯ ಬರುವಂಥ ಒಂದು ಮೂಲ. ಯಾಕಂದ್ರೆ ನಾನೇನು ನೋಡಿದ್ದೇನಲ್ಲ 2016 ಬಂದು, ಇದರಲ್ಲಿ ನಾವು ಕರೆಕ್ಟಾಗಿ ಒಂದು ಸ್ವಲ್ಪ ಮಾರ್ಕೆಟ್ ರಿಸರ್ಚ್ ಮಾಡಿ, ನೀವು ದ್ರಾಕ್ಷಿನೇ ಮಾಡಬೇಕಂತೇನಿಲ್ಲ, ನೀವು ಬೇರೆ ಇನ್ನಿದ್ರೂ ಯಾವುದಾದ್ರೂ ಒಂದು ಸ್ವಲ್ಪ ಮಾರ್ಕೆಟ್ ರಿಸರ್ಚ್, ಯಾವ ಟೈಮಲ್ಲಿ ಯಾವ ಪ್ರಾಡಕ್ಟ್ ನಮಗೆ ರೇಟ್ ಒಳ್ಳೆ ರೇಟ್ ಸಿಗುತ್ತೆ ಅಂದರೆ ಏನಾಗುತ್ತೆ, ಎಲ್ಲರೂ ಟೊಮೆಟೊ ಹಚ್ಚಿ ಒಳ್ಳೆ ರೇಟ್ ಬಂತು, ಇನ್ನೇ ಎಲ್ಲರೂ ಟೊಮೆಟೊ ಹಚ್ತಾರೆ. ಸೊ ಆ ಟೈಮನ್ನು ನೋಡಿಕೊಂಡು ನಾವು ಸ್ವಲ್ಪ ಚೇಂಜಸ್ ಮಾಡಿಕೊಂಡು, ನಿಂದೇನಾದರೂ ಲ್ಯಾಂಡು ಅಥವಾ ನೀರಿದ್ದರೆ, ಬಹಳ ಬಹಳ ಆದಾಯದ ಮೂಲ ಅಂದರೆ ಇದು ಕೃಷಿ, ಆದರೆ ಏನು ಒಂದು ಸ್ವಲ್ಪ ಇದರಲ್ಲಿ ಮಾರ್ಕೆಟ್ ರಿಸರ್ಚ್ ಬೇಕು. ಹೇಗೆ ಮಾಡ್ತೀರಾ, ಅದು ಬೇರೆ ಬೇರೆ ವಿಧಾನಗಳಿದೆ. ನೀವು APMC ನೋಡ್ಕೊಳ್ಳಿ, ಅಥವಾ ನೀವು ಆನ್ಲೈನಲ್ಲಿ ನೋಡ್ಕೊಳ್ಳಿ, ಅಥವಾ ನಿಮ್ಮ ಫ್ರೆಂಡ್ ಸರ್ಕಲ್ಲು ಏನು ವರ್ಡ್ ಆಫ್ ಮೌತ್ ಕಮ್ಯುನಿಕೇಷನ್ ನಡೀತಾ ಇದೆಯಲ್ಲ, ಇದರಲ್ಲಿ ಒಂದು ಸ್ವಲ್ಪ ನೀವು ಇನ್ವಾಲ್ವ್ ಆಗಿ, ನೀವು ಹೊಲದಲ್ಲೇ ಒಂದು ಸಣ್ಣ ಮನೆ ಕಟ್ಟಿಕೊಂಡು ನಿಮ್ಮದು ನೀರು ನಿಮ್ಮದು ನೆಲ ಕರೆಕ್ಟಾಗಿ ಸ್ಟಡಿ ಮಾಡಿಕೊಂಡು ನೀವು ಏನೇ ಬೆಳೆದ್ರೂ ನಿಮ್ಮ ಕಣ್ಣು ಮುಂದೆ ಬೆಳೆದ್ರೆ ಬಹಳ ಭಾರಿ ಒಳ್ಳೆ ಆದಾಯ ಬರುವಂಥ ಒಂದು ಮೂಲ. ಸೊ ಇದನ್ನೆಲ್ಲರೂ ಮಾಡ್ಕೊಳ್ಬೋದು. ಈಗ ನಿಮಗೆ ಈ ಕೃಷಿಯಲ್ಲಿ ಸಾಕಷ್ಟು ಅನುಭವ ಇದೆ, ಈ ಅನುಭವನ ನೀವು ಹಂಚ್ಕೊಳ್ತೀರಾ ನಮ್ಮ ರೈತರ ಜೊತೆಗೆ? ನಿಮ್ಮ ಫೋನ್ ನಂಬರ್ ಕೊಡ್ಬೋದಾ ಸರ್? ನಂದು ಫೋನ್ ನಂಬರ್ 9900912267. ವಿಶ್ವನಾಥ್ ಅವರ ಮೊಬೈಲ್ ಫೋನ್ ನಂಬರ್ 9900012267. ಈ ಸಂಖ್ಯೆಗೆ ನೀವು ಕರೆ ಮಾಡಿ ಅವರ ಕೃಷಿ ಅನುಭವವನ್ನು ತಿಳ್ಕೊಬೋದು. ಒಳ್ಳೆಯದು ವಿಶ್ವನಾಥ್ ಅವರೇ, ಇದುವರೆಗೂ ನಮ್ಮ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಅನುಭವವನ್ನು ನಮ್ಮ ರೈತರಿಗೆ ತಿಳಿಸ್ಕೊಟ್ರೆ, ನಿಮಗೆ ವಂದನೆಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ಸ್ ಫಾರ್ ದಿಸ್ ಅಪಾರ್ಚುನಿಟಿ. ಅಣ್ಣನ ಪ್ರೀತಿ ನನ್ನ ಮ್ಯಾಲ ಬಾರಿ, ಅಣ್ಣನ ಪ್ರೀತಿ ನನ್ನ ಮ್ಯಾಲ ಬ್ಯಾರಿ, ಎಲ್ಲ ಕೆಲಸಾನು ಬಿಟ್ಟು ತರ ತೂರಿ, ಹೊಂಟು ಬಂದನು ಸ್ವತಾರ ತರಿ, ಸನಿಯಲ್ಲ ಸನಿಯಲ್ಲ ಸನಿಯಲ್ಲ 18 miles ದೂರ, ಕರಿಯಾಕ ಬಂದಾರ ತವರವರ ನಮ್ಮೂರ ಜಾತ್ರೆ ಬಲು ದೂರ, ಕರಿಯಾಕ ಬಂದಾರ ತವರವರ ಬಂಡಿ ತಂದಾನ ಬಂಡಿ ತಂದಾನ ಕಟ್ಟಿ ಸವಾರಿ, ಬಂಡಿ ತಂದಾನ ಕಟ್ಟಿ ಸವಾರಿ, ಗುಳ್ಯ ಗುಂಡ್ಯ ಎರಡು ಮೂಡರ ಹೋರಿ, ಗೊಂಡೆ ಹಣ್ಪೆಟ್ಟು ಗಂಟಿ ಗಗ್ಗರಿ, ದಾರಿ ಹಿಡ್ದರ್ ದಾರಿ ಹಿಡ್ದರ್ ಮೋಟರ್ ಕಾರ, ಕರಿಯಾಕ ಬಂದಾರ ತವರವರ ನಮ್ಮೂರ ಜಾತ್ರೆ ಬಲು ತೋರ, ಕರಿಯಾಕ ಬಂದಾರ ತವರವರ ನಮ್ಮೂರ ನಮ್ಮೂರ ದ್ಯಾಮು ಹೆಸರಾದ ದೇವ್ರ, ಎಳಿತಾರವ್ವ ಏಳ್ನೆಲಿ ತೇರ, ಎಳಿತಾರವ್ವ ಏಳ್ನೆಲಿ ತೇರ, ಕುಸಿ ಆಗತಾವ ಬಲು ಜುಮರ, ತೀರ್ನ ಕಳಸಕ್ಕ ತೀರ್ನ ಕಳಸಕ್ಕ ಹೊಳೆಯು ಬಂಗಾರ, ಕರಿಯಾಕ ಬಂದಾರ ತವರವರ ನಮ್ಮೂರ ಜಾತ್ರೆ ಬಲು ತೋರ ಬಲು ತೋರ, ಕರಿಯಾಕ ಬಂದಾರ ತವರವರ ಮಾವ ಗೆಳ್ಯಾನ ಹೋಗಿ ಬಾಬ್ಯಾಗ, ಮಾವ ಗೆಳ್ಯಾನ ಹೋಗಿ ಬಾಬ್ಯಾಗ, ಅತ್ತಿ ಅಂತಾಳ ಕೇಳ ನಿನ್ನವಗ, ಅವ್ರನ್ನ ಕೇಳು ಬಗ್ಗಿ ಇನ್ನ ಹೆಂಗ, ಇಂದ ಬಂದೀನಿ ಇಂದ ಬಂದೀನಿ ಒಳಗ ಆಗಿ ನೀರ, ಕರಿಯಾಕ ಬಂದಾರ ತವರವರ ನಮ್ಮೂರ ಜಾತ್ರೆ ಬಲು ತೋರ, ಕರಿಯಾಕ ಬಂದಾರ ತವರವರ ಬರು ಮನಸ್ಸ ಬರು ಮನಸ್ಸ ಕೊಡ್ಬೇಕ ನನ್ನ ಧ್ವರಿಗಿ, ಬರು ಮನಸ್ಸ ಕೊಡ್ಬೇಕ ನನ್ನ ಧ್ವರಿಗಿ, ಬಾನ ನಾನು ಒಯ್ತೀನಿ ದೇವರಿಗಿ, ಕಾಯಿ ಒಡಿಸ್ತೇನಿ ದೇವಿ ತೇರಿಗೆ. ರಾಯ ಜೋಡಿದ್ರ ಜಾತಿ ಬಲು ಪೂರ ಕಡಿಯಾಕ ಬಂದಾರ ತವರವರ. ನಮ್ಮೂರ ಜಾತಿ ಬಲು ತೋರ ಕಡಿಯಾಕ ಬಂದಾರ ತವರವರ ತವರವರ. ಯಾತ ಕವಾಶಾರ ಊರ ಬ್ಯಾಡ ನಮ್ಮ ಹಳ್ಳಿಯೂರ ನಮ್ಗ ಪಾಡ ಯಾತ ಕವಾಶಾರ ಊರ ಬ್ಯಾಡ. ಊರ ಮುಂದ ತಿಳಿ ನೀರಿನ ಹಳ್ಳ ಬೇವು ಮಾವು ಹುಡುಗಲ ಮರ ಚಳ್ಳ.